श्रृंखला योजनाएं आरंभ की। ऑर्गेनिक फार्मिंग को देशभर में बढ़ावा देने के लिए सरकार अनेक प्रयास कर रही है। इसके लिए परंपरागत कृषि विकास योजना के तहत काम किया जा रहा है। न सिर्फ ऑर्गेनिक फार्मिंग को बल दिया जा रहा है, बल्कि उसके लिए वैल्यू एडिशन और मार्केट की व्यवस्था भी की जा रही है। जैविक उत्पादों को बाजार सुलभ कराने तथा किसानों की उपभोक्ताओं तक पहुंच बनाने के लिए एक समर्पित जैविक खेती पोर्टल भी बनाया गया है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಡಾಕ್ಟರ್ ಸಾಹೇಬ್ರ, ಮಗನಿಗೆ ಸಂಜೆ ಆಗ್ತಿದ್ದಂಗೆ ಏನು ಕಾಣೋದಿಲ್ಲ ಅಂತ ಹೇಳ್ತಾನ್ರಿ. ವಿಟಮಿನ್ ಎ ಕೊರತೆಯಿಂದ ಆಗಿರ್ಬೋದು. ಈಗ ಏನ್ ಮಾಡೋದು ಡಾಕ್ಟ್ರೆ? ಅಂದ ಹಾಗೆ ನಿಮ್ ಮಗ ಅಂಗನವಾಡಿಗೆ ಹೋಗ್ತಾನೇನೀಗ? ಕಳಿಸ್ತೀನಿ ಸಾಹೇಬ್ರೆ. ಅಂಗನವಾಡಿಲಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ಕೊಡ್ತಾರೆ. ತಪ್ಪದೇ ಕೊಡಿಸ್ಬೇಕು ನೀವು, ಎಲ್ಲಾ ಸರಿ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿಗಳಲ್ಲಿ 1-5 ವರ್ಷದ ಮಕ್ಕಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಉಚಿತವಾಗಿ ಎ ಅನ್ನಾಂಗ ದ್ರಾವಣ ನೀಡಲಾಗುತ್ತದೆ. ಪೋಷಕರು ತಪ್ಪದೆ ಎ ಅನ್ನಾಂಗ ದ್ರಾವಣ ಕುಡಿಸಿ ಮಕ್ಕಳನ್ನು ರಾತ್ರಿ ಕುರುಡು ರೋಗದಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕರಣಕುಪ್ಪೆ ಗ್ರಾಮದಲ್ಲಿರುವ ಮಹದೇವ ನಾಯಕ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹುಣಸೂರು ತಾಲೂಕು ಹನಗೋಡು ಹೋಬಳಿ ಹುಳಗನಹಳ್ಳಿಯಲ್ಲಿ ಯಶಸ್ವಿಯಾಗಿ ಸಮಗ್ರ ಕೃಷಿಯಲ್ಲಿ ತೊಡಗಿಸ್ಕೊಂಡಿರುವಂತಹ ಮಹದೇವ ನಾಯಕ ಅವರು. ಮಹದೇವ ನಾಯಕ ಅವ್ರಿಗೆ ಈಗ 40 ವರ್ಷ, SSLCವರೆಗೆ ವಿದ್ಯಾಭ್ಯಾಸ ಮಾಡಿದ್ರು. ತಂದೆ ನಾಗರಾಜ ನಾಯಕರ ಒಬ್ಬರೇ ಮಗನಾಗಿದ್ದ ಕಾರಣದಿಂದ ಅವರು ಅನಿವಾರ್ಯವಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕಾಯಿತು. ಹೈನುಗಾರಿಕೆಯಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಅನುಭವ ಆಗಿದೆ, ಜೊತೆಗೆ ಯಶಸ್ಸು ಸಿಕ್ಕಿದೆ. ನಮಸ್ಕಾರ ಮಹದೇವ ನಾಯಕ ಅವರೇ. ನಮಸ್ಕಾರ. SSLCವರೆಗೆ ವಿದ್ಯಾಭ್ಯಾಸ ಮಾಡಿದ್ರಿ? ಮಾಡ್ದ. ಆಮೇಲೆ ಯಾಕೆ ಕೃಷಿಗೆ ಬಂದ್ಬಿಟ್ರಿ? ಯಾವ ಥರ ಇತ್ತು ಪರಿಸ್ಥಿತಿ ಆಗ? ಸರ್, ನಮಗೆ ಹಿಂಸೆ ಆಯಿತು. ನಮ್ಮ ತಂದೆ ಒಬ್ಬರೇ ಕೃಷಿ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಹಿಂಸೆಯಿಂದ ಬಿಟ್ಬಿಟ್ಟು. ಈಗ ನೀವು ನಿಮಗಿರೋವಂಥ 3 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ಹೊಗೆ ಸೊಪ್ಪು ಬೆಳೀತಾ ಇದ್ದೀರಿ, ಭತ್ತ, ರಾಗಿ ಇವೆಲ್ಲ ಬೆಳೀತಾ ಇದ್ದೀರಿ, ಜೊತೆಗೆ ಗುತ್ತಿಗೆ ಆಧಾರದಲ್ಲೂ ಭೂ ಪ್ರದೇಶವನ್ನ ನೀವು ತಗೊಂಡು ಅಲ್ಲೂ ಕೆಲವು ಬೆಳೆಗಳನ್ನ ಬೆಳೀತಾ ಇದ್ದೀರಿ. ಬೆಳೀತಾ ಅಂದ್ರೆ ನಿಮ್ಗೆ ಸಾಕಷ್ಟು ಒಂದು ಅನುಭವ ಸಿಕ್ಕಿದೆ. ಜಮೀನಲ್ಲಿ ಅನುಭವ ಐತೆ ಸರ್. ಆದ್ರೂ ನಿಮ್ಗೆ ಹೈನುಗಾರಿಕೆ ಏನಾದ್ರೆ ವಿಶೇಷ ಆಸಕ್ತಿ, ಯಾಕೆ ಹಿಂಗೆ? ಈಗ ಮನೆ ಖರ್ಚಿಗೆ ನಮ್ಗೆ ತೊಂದರೆ ಆಗೋದಿಲ್ಲ. ಒಂದು ಹಸು ತಗೊಂಡು ಮೊದ್ಲು ಈಗ ಮೇಯಿಸೋದ್ ಮೇಯಿಸ್ತೀವಿ. ಒಂದ್ 2-3 ಆದ್ರೆ ಜೊತೆಲಿ ಒಂದು ಒಬ್ರು ಇರ್ಲೇಬೇಕು. ಈಗ ಮನೆಯವ್ರು ಇರ್ತಾರೆ, ನಮ್ಮ ತಾಯಿ ತಂದೆ ಅವರೆಲ್ಲ ಇರ್ತಾರೆ, ಅವ್ರು ಮೇಯಿಸ್ಕೋತಾರೆ ಅಂದ್ಬಿಟ್ಟು ಒಂದು 3 ಹಸುಗಳು ಮಾಡಿಕೊಂಡು ಚೆನ್ನಾಗಿ ಆಸಕ್ತಿ. ಈಗ ನಮಗೆ ಖರ್ಚು ಪರ್ಚು ಮೇಂಟೈನ್ ಆಯ್ತದೆ. ಮನೆ ಖರ್ಚು ಒಂದೆರಡು ಚೀಟಿಗಳು ತಗೊಂಡಿದ್ದೀವಿ. 15ಕ್ಕೆ ಒಂದು ದುಡ್ಡು ಸಿಗ್ತದೆ. ಮತ್ತೆ ಅದು ಕಳೆದು ನಮಗೆ 1,000 ರೂಪಾಯಿ ಲಾಭ ಅನ್ನಿಸ್ತು. ಅದಕ್ಕೆ ಮಾಡ್ಕೊಂಡು ಹೋಯ್ತಾ ಇದೀವಿ. ಅಂದ್ರೆ ಹೈನುಗಾರಿಕೆ ಶುರು ಮಾಡಿದ್ದು 15 ವರ್ಷ ಹಿಂದೆ? ಹಾ, ಹಿಂದೆ. ಆಗ್ಲಿಂದ ಬಿಟ್ಟಿಲ್ಲ ನಾವು. ಮೊದಲು 2 ಹಸು ತಂದ್ರಿ, ಆಮೇಲೆ ಶುರು ಮಾಡಿದ್ರಿ. ಆಮೇಲೆ ಮನೆಯಲ್ಲಿ ಕರುಗಳು ಹಾಕ್ತವೆ. ಹೆಣ್ಣು ಕರುಗಳು ಹಾಕಿದ್ರೆ ಮಡಿಕೋತೀವಿ, ಬಡ್ಡಗಳು ಹಾಕಿದ್ರೆ ಮಾರಾಕ್ಬಿಡ್ತೀವಿ. ಒಂದೆರಡು ಮನೇಲಿ ಹುಟ್ಟಿದವು ಸಾಕೊಂಡು ಹಸುಗಳಾದ ದೊಡ್ಡವು, ಒಂದೆರಡು ತಗೊಂಡಿದ್ದವು, ಒಟ್ಟಿಗೆ ಈಗ 4-5 ಹಸುಗಳವೆ. ಜಾಸ್ತಿ ಕಾಸು ಬರ್ತಿರೋದು ನಿಮ್ಗೆ ಅದರಿಂದಾನೆ? ಹಾ, ಹೇಳ್ಬೇಕು ಅಂದ್ರೆ ನಾವು ಚೆನ್ನಾಗಿರೋದು ದನಗಳಿಂದಾನೆ. ಹೈನುಗಾರಿಕೆ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿದೀವಿ ಸರ್. ಇಲ್ದೇ ಇರೋದ ಯಾಕೆ ಹೇಳೋದು? ಹಸು ಒಂದು ಪಾಲನೆಯಿಂದ ನಿಮಗೆ ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಈಗ ಸ್ವತಃ ನಿಮ್ಮ ದುಡಿಮೆಯಿಂದ ಏನೆಲ್ಲ ಪಡ್ಕೊಳಕ್ ಸಾಧ್ಯ ಆಗಿದೆ ಇಷ್ಟು ವರ್ಷಗಳಲ್ಲಿ ನಿಮ್ಗೆ ಮಹದೇವ ನಾಯಕ್ ಅವರೇ? ಸರ್, ನಾವು ದುಡಿಮೆ ಮಾಡಕ್ ಆದ್ಮೇಲೆ ಜಮೀನ್ ಹತ್ರ ಒಂದು 7-8 ಲಕ್ಷ ಖರ್ಚು ಮಾಡಿ ಮನೆ ಮಾಡ್ಕೊಂಡು ಒಂದೆರಡು ಚೀಟಿಗಳು ತಗೊಂಡಿದ್ದೆ, ಒಂದು 4 ಲಕ್ಷ ಕೊಟ್ಟು ತಗೊಂಡು ಚೀಟಿ ತಗೊಂಡು ಮಾಮೂಲಿ ದನಗಳಲ್ಲಿ ಬರೋ ಆದಾಯದಲ್ಲಿ ಚೀಟಿ ಕಟ್ಕೋತೀವಿ, ಮನೆ ಖರ್ಚು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಮಕ್ಕಳು 2 ಮಕ್ಕಳು ಓದ್ತಾವೆ ಕಾನ್ವೆಂಟಲ್ಲಿ, ಅವ್ರಿಗೆ ಪೀಜು ಪಾಜಿಗೆಲ್ಲ ಇದು ಹಾಲಿನ ದುಡ್ಡೇ ಹಾಕೋದು ನಾವು. ಇನ್ನು ಹೊಗೆ ಸೊಪ್ಪು ಬತ್ತು ಅಂದರೆ ಅದು ದೊಡ್ಡ ಅಮೌಂಟು ಎತ್ಕಾರೆ ಹಾಕೋತೀವಿ, ಈ ಜಮೀನಿಗೆ ಕೊಟ್ಕೋತೀವಿ. ಇಲ್ಲಾಂದರೆ ವರ್ಷಕ್ಕೊಂದ್ಸರಿ ಅದೇ ಅಲ್ವಾ, ಅದು ಬ್ಯಾಂಕೊಂದು ಸಾಲ ತಗೊಂಡಿರ್ತೀವಿ, ಬ್ಯಾಂಕಲ್ಲಿ ಇಟ್ಕೋತಾರೆ. ನಾವು ಖರ್ಚಿಗೆ ಅಂದರೆ ಈ ಹಾಲಿನ ದುಡ್ಡೇ ಮೇಂಟೈನ್ ಮಾಡೋದು ದಿನನಿತ್ಯದ ಖರ್ಚಿಗೆ. ಹಾಲಿನ ದುಡ್ಡೆ 15 ಸುಕ್ಕೊಂದು ಅಮೌಂಟ್ ಹಾಕ್ತಾರೆ ಡೈರಿ ಅಮೌಂಟು, ಬ್ಯಾಂಕ್ಗೆ ಡೈರೆಕ್ಟ್ ಹಾಕ್ಬಿಡ್ತಾರೆ, ಅಲ್ಲೋಗಿ ನಾವು ಬೇಕು ಬೇಕಾದಾಗ ಎತ್ಕೋತೀವಿ. ಜೀವನ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ, ನಮ್ಗೇನು ತೊಂದರೆ ಇಲ್ಲ. ಗೊಬ್ಬರ ಆಯ್ತದೆ, ಒಂದು 10 ಟ್ಯಾಕ್ಟರ್ ಗೊಬ್ಬರ ಆಯ್ತದೆ, ಅದು ನಮ್ಮ ಜಮೀನಿಗೆ ಸ್ವಂತ ಜಮೀನಿಗೆ ಹಾಕೋತೀವಿ. ಮಾಮೂಲಿ ಒಂದು 1/2 ಎಕರೆ 1 ಎಕರೆಗೆ ಶುಂಠಿ ಹಾಕೋತೀವಿ, ಗೊಬ್ಬರ ಚೆನ್ನಾಗಿ ಹಾಕ್ತೀವಿ, ಅದರಲ್ಲೂ ಬಂದಿದ್ದೆ ಚೆನ್ನಾಗಿ ಸಿಗ್ತದೆ. ಈಗ ನಿಮಗಿರುವಂಥ 3 ಎಕರೆ ಪ್ರದೇಶದಲ್ಲಿ ಈಗ ಏನೆಲ್ಲ ಬೆಳೆಗಳನ್ನು ನಾವು ನೋಡ್ಬೋದು, ಹೇಗೆ ಅದರ ಒಂದು ಕೃಷಿಯಲ್ಲಿ ನಿಮಗೆ ಒಂದು ಯಶಸ್ಸು ಸಿಕ್ಕಿದೆ, ಆ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳಿ. ಸರ್, ನಮ್ಮದು ಸ್ವಂತ ಜಮೀನು 3 ಎಕರೆ ಐತೆ, 1 ಎಕರೆ ಮೇವಿಗೆ ಕಟಾವಿಗೆ ಬಿಟ್ಕೊಂಡಿದ್ದೇವೆ, 2 ಎಕರೆ ಹೊಗೆ ಸೊಪ್ಪು ಹಾಕತ್ತೀವಿ, ಬೇರೆ ಗುತ್ತಿಗೆಗೆ 2 ಎಕರೆ ಮಾಡ್ಕೊಂಡಿದ್ದೇವೆ, ಒಂದು ಒಟ್ಟಿಗೆ ಒಂದು 3 ಎಕರೆಗೆ ಹೊಗೆ ಸೊಪ್ಪು ಹಾಕ್ತೀವಿ, 1 ಎಕರೆಗೆ ಶುಂಠಿ ಹಾಕೋತೀವಿ, ಇದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೀರಿನ ಸೌಲಭ್ಯ? ನೀರು ನಾವು 2 ಬೋರ್ ಐತೆ, ಮಳೆ ಆಶ್ರಯಕ್ಕೆ ಹೊಗೆ ಸೊಪ್ಪು ಹಾಕೊಳ್ಳೋದು, ಈ ನೀರು ಬೋರ್ವೆಲ್ದು ಮಾಮೂಲಿ ಕಡ್ಡಿಗೆ ನಮಗೆ ಮೇವಿಗೆ ನೀರು ಬೇಕೇ ಬೇಕು, ಮಳೆ ಇಲ್ಲ ಅಂದರೆ ನೀರು ಹೊಡ್ಕೋತೀವಿ, ಹಾಕೊಂಡು ಹೋಯ್ತೀವಿ. ನಮ್ದೇ ಸ್ವಂತ ಬೋರ್ ಐತೆ. ಅಂದ್ರೆ ಮೇವಿಗೋಸ್ಕರನೇ ನೀವು 1 ಎಕರೆ ಪ್ರದೇಶದಲ್ಲಿ ಮೇವಿನ ಬೆಳೆ ಯಾವುದು? ಮುಸ್ಕಿನ ಜೋಳನ? ಹಾ, ಹಲ್ಲು ಜೋಳ, ಮುಸ್ಕಿನ ಜೋಳ ಹಾಕೋತೀವಿ, ಮತ್ತೆ ಡೈರಿ ಕಡ್ಡಿ ವೇಸ್ಟ್ ಜಾಗಕ್ಕೆಲ್ಲ ಡೈರಿ ಕಡ್ಡಿ, ರೋಡ್ ಸೈಡ್ದು ನಮ್ದು ರೋಡ್ ಸೈಡೇ ಮನೆ, ರೋಡ್ ಸೈಡಲ್ಲಿ ಖಾಲಿ ಹಾಕಿ ಕಡೆ ಕಾವಲೆಗೆ ಮೇವಿನ ಕಡ್ಡಿಗಳು ಹಾಕೊಂಡಿದ್ವಿ, ಇದು ಡೈರಿ ಕಡ್ಡಿ, ಅದನ್ನ ಹಾಕೊಂಡಿ ಕುಯ್ತಾ ಕುಯ್ತಾ ಅದು ಭತ್ತ ಇರ್ತದೆ, 15 ಸುಕ್ಕೊಂದಪ್ಪ ಕಟ್ ಮಾಡಿ ಹಾಕ್ಬೋದು. ಆ ಕಡ್ಡಿ ಎಲ್ಲ ಅವರೇ ಕೊಟ್ರ? ಇಲ್ಲ, ನಾವೇ ಇಲ್ಲಿ ಸಿಗ್ತದೆ, ಊರಲ್ಲಿ ಬೇರೆ ಹಾಕಿರ್ತಾರಲ್ಲ ಅವ್ರ ಹತ್ರ ಬಂದು ಕಿತ್ಕೊಂಡು ನೆಟ್ಕೊಂಡಿದ್ದು. ಮತ್ತೆ ಡೈರಿಲಿ ಕಾಳು ಕೊಡ್ತಾರೆ, ಮೇವಿನ ಜೋಳ ಅಂತ ಇದೆ ಅದು ಕೊಡ್ತಾರೆ, ಒಂದೊಂದು ಪ್ಯಾಕೆಟ್. ಮತ್ತೆ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ, ಬಂದಾಗ ಡಾಕ್ಟರ್ ನಮಗೆ ಪರಿಚಯ, ಕರ್ಣಕುಪ್ಪೆ ಮಾದೇವಪ್ಪರು ಅಂತ ಪರಿಚಯ, ಅವ್ರು ಬಂದಾಗ ಜೋಳ ಬಂದೈತೆ ತಗೊಂಡೋಗಪ್ಪ ಅಂತಾರೆ, ಬಂದು ತಗೊಂಡೋಯ್ತೀವಿ. ಮತ್ತೆ ಏನೋ ದನಗಳು ಹುಷಾರು ತಪ್ಪಿದ್ರೆ ಬಂದು ನೋಡ್ಕೊಡ್ತಾರೆ, ಅವ್ರಿಗೆ ನಾವು ಚೆನ್ನಾಗಿ ಲಿಂಕಲ್ಲಿ ಇಟ್ಕೊಂಡಿರ್ತೀವಿ. ನಾನು ಯಾಕೆ ಕೇಳಿದೆ ಅಂದರೆ, ಈಗ ನಿಮ್ಮ ತಂದೆಯವರೇನು ಪಶುಪಾಲನೆ ಮಾಡ್ತಿರ್ಲಿಲ್ಲ? ಇಲ್ಲ ಸರ್, ನಿಮಗೆ ಅದೊಂದು ಆಸಕ್ತಿ ಬಂತು ಅಲ್ವಾ, ಆ ಸಂದರ್ಭ ಯಾವ ತರ ಇತ್ತು ಹೇಳಿ, ಅದು ಹೆಂಗೆ ಶುರುವಾಯಿತು ಅಂತ. ಸರ್, ನಾವು ನಮ್ಮ ತಂದೆಯವರು ಜಮೀನ್ ನೋಡ್ಕೊಳ್ಳೋರು, ನಾನು SLC ಬಿಟ್ಟಮೇಲೆ 1-2-3 ವರ್ಷ ಕೂಲಿಗೆ ಹೋಯ್ತಾ ಇದ್ದೆ, ಈಗ 100 ರೂಪಾಯಿ ಇದ್ರಿಂದ ಮಾಡಿದ್ದೇವೆ. ಕೂಲಿಗಾದ್ರೂ ಹೋಗಿಲ್ವ, 1-2 ಹಸು ತಗೊಳೋದ ಚೀಟಿ ಪಟ್ಟಿ ತಗೊಂಡು ಅಂತ ನಮಗೆ ಆಸಕ್ತಿ ಬಂತು. ಈಗ ದನ ನಮ್ಮ ಮೇಯಿಸಿದ್ರೆ ಏನು, ದನ ಏನು ನಮ್ಗೆ ಲಾಸ್ ಮಾಡೋದಿಲ್ಲ, ಹಸು ಸಾಕ್ಬೇಕು ಅಂತ ನನ್ಗೆ ಆಸಕ್ತಿ ಬಿಟ್ಬಿಡ್ತು. ಕೆಲಸ ಬೇರೆಯವ್ರ ಮನೆಗೆ ಹೋದ್ರೆ ಅದು ಮಾಡಪ್ಪ ಇದು ಮಾಡಪ್ಪ ಅಂತಾರೆ, ಅದು ಹಾಕ್ಬೇಕು, ನಾವೇ ಸ್ವಂತ ಏನೋ ಏನಾದರೂ ಮಾಡಬೇಕು ಅಂದಾಗ ನನಗೆ ಹಸು ಸಾಕಾಣಿಕೆ ಮೇಲೆ ಒಂದು ಆಸಕ್ತಿ ಬಂತು. ಅದರಿಂದ ಒಂದೆರಡು ಮೊದಲು ಒಂದು ತಗೊಂಡೆ, 1 ವರ್ಷ ಬಿಟ್ಟು ಇನ್ನೊಂದು ತಗೊಂಡೆ, 2 ಆದ ಹೆಂಗೋ ಹಾಕೊಂಡು ಹೋಯ್ತಾ ಇದ್ದೋ. ಇನ್ನು ಮನೇಲಿ ಹುಟ್ಟಿದ ಮೇಲೆ ಈಗ 4-5 ಹಸುಗಳಾವೆ, ನೋಡ್ಕೊಂಡು ಹೋಯ್ತಾ ಇದೆ. 5 ಹಸು ಇದ್ರೆ ಆರ್ಥಿಕವಾಗಿ ಲಾಭದಾಯಕವಾಗಿ ಮಾಡ್ಕೋಬಹುದು, ಮಾಡ್ಕೊಂಡು ಹೋಗ್ಬೋದು ಸರ್. 15 ಸಿಕ್ಕಿ ನನಗೆ, ಒಂದು 15,000 ರೂಪಾಯಿ ಅಮೌಂಟ್ ಸಿಗ್ತದೆ, ಅದರಲ್ಲಿ ಒಂದು 5,000 ರೂಪಾಯಿ ಖರ್ಚು ಆಯ್ತದೆ ತಿಂಡಿಗೆ, ಬಿಡ್ಸು ಮತ್ತೆ ಬೇರೆ ಅಂಗಡಿಯಿಂದ ಸ್ವಲ್ಪ ತತ್ತೀವಿ, ಎಲ್ಲ ಒಂದು 5,000 ಖರ್ಚು ಆಯ್ತದೆ, 10,000 ರೂಪಾಯಿ 15 ಸುಕ್ಕು ಉಳಿತದೆ, ತಿಂಗಳಿಗೆ 20,000 ರೂಪಾಯಿ ನಮಗೆ ದುಡ್ಡು ಉಳದೇ ಉಳಿತದೆ. ಈಗ ಸರಾಸರಿ ಎಷ್ಟು ಒಂದು ರಾಸಿನಿಂದ ನಿಮಗೆ ಹಾಲು ಸಿಗುತ್ತೆ, ಹೆಂಗೆ ವರ್ಷ ಇಡೀ ನಿರ್ವಹಣೆ ಮಾಡ್ತೀರಿ, ವರ್ಷಕ್ಕೊಂದು ಕರು ಆದರೆ ಒಳ್ಳೇದು ಅಂತಾರೆ, ನೀವು ಯಾವ ಥರ ಮೇಂಟೈನ್ ಮಾಡ್ತಿದ್ದೀರಿ? ನಮ್ಮದು ವರ್ಷಕ್ಕೊಂದು ಕರು ಆಗ್ತದೆ, ನಾವು ಹಂಗೆ ಮೇಂಟೈನ್ ಮಾಡಿದ್ದೀವಿ. ಅದರಿಂದ ಈಗ ಒಂದು 3 ಕರೀತಾ ಇರ್ತವೆ, 1-2 ಗಬ್ಬ ಇರ್ತವೆ, ಈಗ ಇವು ಒಂದು ಸ್ವಲ್ಪ ಕಡಿಮೆ ಆದಾಗ ಇನ್ನೊಂದು ಆಗ್ತದೆ, ಈಗ ಜೊತೆಗೆ ಹಾಕೊಂಡು ಹೋಯ್ತಾ ಇರ್ತೀವಿ. ಒಂದು ಹೊತ್ತಿಗೆ ಸರಾಸರಿ ಎಷ್ಟು ಲೀಟರ್ ಆಗುತ್ತೆ 5 ಹಸುವಿಂದ? ಸರ್, 5 ಒಟ್ಟಿಗೆ ಕೊಡೋದಿಲ್ಲ, ಈ 1-2 ಗಬ್ಬ ಇರ್ತವೆ, 3 ರನ್ನಿಂಗ್ ಇರ್ತವೆ, ಒಂದು 8-8 ಅಂದರೆ ಒಂದು 24 ಲೀಟರ್ ಹಾಲು ಬರ್ತದೆ, 20 ಲೀಟರ್ ಅವರೇಜ್ ಹಾಕ್ತೀನಿ ನಾನು ಒಂದು ಟೈಮ್ಗೆ. ಈಗ ವರ್ಷ ಇಡೀ ಒಂದು ನನಗೆ ಅವರೇಜ್ ಒಂದು 40 ಲೀಟರ್ ಅವರೇಜ್ ಬಂದೇ ಬರ್ತದೆ, ಹಾಕೊಂಡು ಹೋಯ್ತಾ ಇರ್ತೀನಿ. 2 ಗಬ್ಬ ಇರ್ತವೆ, ಒಂದೇ ಸಮಯ ಬರೋದಿಲ್ಲ, ಒಂದು ನಿಂತೋರು ಒಂದು ಕರ ಆಗ್ತದೆ, ಹಂಗಿರ್ತವೆ. ಅಂದರೆ ಪಶುಪಾಲನೆ ನಿಮಗೆ ಆಸಕ್ತಿ ಬಂತು, 2 ಹಸುವಿಂದ ಶುರು ಮಾಡಿದ್ರಿ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರಿ, ಈ ಏನೆಲ್ಲವನ್ನ ಇಷ್ಟು ವರ್ಷದಲ್ಲಿ ನೀವು ಅನುಭವ ಗಳಿಸಿದ್ದೀರಿ ಈ ಕ್ಷೇತ್ರದಲ್ಲಿ? ಚೆನ್ನಾಗಿದ್ದೀವಿ, ಈಗ ಹಸು ಸಾಕಾಣಿಕೆ ಜೊತೆಗೆ ಸ್ವಲ್ಪ ಕೃಷಿ ಚಟುವಟಿಕೆ ಎಲ್ಲ ಇರ್ತೀನಿ, ಆಮೇಲೆ ಭತ್ತ ಬೆಳ್ಕೋತೀವಿ ಊಟಕ್ಕೆ, ಭತ್ತದ ಹುಲ್ಲು ಬರ್ತದೆ, ಇನ್ನು ರಾಗಿ ಮನೆಗೆ ಮಡಿಕೊಂಡು ರಾಗಿ ಹುಲ್ಲು ಬರ್ತದೆ, ಇದೆಲ್ಲ ಒಣಮೇವು ಮಾಡ್ಕೊಂಡು ಮಡಿಕೋತೀವಿ. ಮಡಿಕೊಂಡು ಜೊತೆಗೆ 1 ಎಕರೆ ಇದು ಖಾಲಿ ಜಮೀನು ಬಿಟ್ಕೊಂಡಿರ್ತಾನೆ, ಹಸಿರು ಮೇವಿಗೆ ಅದನ್ನ ಹಾಕೋತೀವಿ. ನಮ್ಗೆ ಈಗ ಸ್ವಂತ ಜಮೀನು ಮಾಡೋದ್ರಿಂದ ಖರ್ಚು ಜಾಸ್ತಿ ಬರಕಿಲ್ಲ, ಮೇವೆಲ್ಲ ನಾವೇ ಇದ್ ಮಾಡ್ಕೋತೀವಿ, ಹೊರಗಡೆಯಿಂದ ಏನು ಮೇವು ತರಕಿಲ್ಲ, ಫುಡ್ ಮಾತ್ರ ಫೀಡ್ಸ್ ಐಟಮ್ ತಗೋತೀವಿ. ಅದು ನಿಮ್ಗೆ ಸ್ವಲ್ಪ ಹೆಚ್ಚಿನ ಲಾಭ ಪಡೆಯೋದಕ್ಕೆ ಅವಕಾಶ ಆಗುತ್ತೆ ಅಲ್ವಾ? ಈಗ ನಿಮ್ ತಂದೆ ಕಾಲದಲ್ಲೂ ಜಮೀನಿತ್ತು, ಅವರೇನ್ ಬೆಳೀತಾ ಇದ್ರು ಅವಾಗ? ಅವರು ಒಂದ್ ಎಕರೆಗೆ ಹೊಗೆ ಸೊಪ್ಪು ಹಾಕೋತಿದ್ರು. ಹೊಗೆ ಸೊಪ್ಪು ಆಗ ಇತ್ತಿಲ್ಲ ಸರ್, ಜಾಸ್ತಿ ಅವ್ರು ಆಗ್ತಾ ಇತ್ತಿಲ್ಲ. ಮಾಮೂಲಿ ಕೂಲಿ ಕೆಲಸ ಮಾಡ್ಕೊಂಡು ಒಂದ್ ಎಕರೆಗೆ ರಾಗಿ, ಒಂದ್ ಎಕರೆಗೆ ಹತ್ತಿ ಹಾಕೊಂಡು ಹೋಯ್ತಾ ಇರು. ಹೊಗೆ ಸೊಪ್ಪು ಏನ್ ಜಾಸ್ತಿ ಬೆಳೀತಿತ್ತಿಲ್ಲ ಅವರು. ಒಂದ್ ಸ್ವಲ್ಪ ನಾವೆಲ್ಲ ವಯಸ್ಸಕ್ ಬಂದ್ಮೇಲೆ ಬ್ಯಾರೇನ್ ಕಟ್ಕೊಂಡು ಪಾಸ್ಬುಕ್ ಆಯ್ತು. ಈಗ ನಾವು ಒಂದ್ ಸ್ವಲ್ಪ ಏಜ್ಗ್ ಬಂದ್ಮೇಲೆ ಈ ಹೊಗೆ ಸೊಪ್ಪು ಬೆಳೆಯಕ್ ಸ್ಟಾರ್ಟ್ ಆಗಿದ್ದು ಅನ್ಕೊಳ್ಳಿ. ಅದೊಂದು ಎಷ್ಟು ಎಷ್ಟು ಕೆಜಿ ಬೆಳಿತೀರಿ ನೀವು? ಸರ್ ನಾವ್ ಒಂದ್ 2,000 ಕೆಜಿ ಬೆಳಿತೀವಿ. ನಿಮ್ ಬ್ಯಾರೇನಲ್ಲ ಅದಕ್ಕೆಲ್ಲ ನಮ್ದೇ ಸವಲತ್ತು ಮಾಡಿ ಮಾರಾಟ ಮಾಡ್ತೀರಿ? ಬ್ಯಾಂಕ್ ಅಲ್ಲಿ ಲೋನ್ ತಗೋತೀವಿ. ಮಾಮೂಲಿ ಸೌದೆ ಗೊಬ್ಬರ ಇದೆಲ್ಲ ಗೊಬ್ಬರ ಟೊಬ್ಯಾಕೋ ಬೋರ್ಡ್ ಅಲ್ಲಿ ಕೊಡ್ತಾರೆ. ನಾವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡು ಸೌದೆ ಸೊಪ್ಪು ಹಾಕೊಂಡು ಸ್ವಲ್ಪ ಹಾಳು ಕಾಳು ಹಾಕೊಂಡು ಮಾಡ್ಕೊಂಡು ಹೋಯ್ತಿವಿ. ಭತ್ತ ಎಲ್ಲ ಎಷ್ಟು ಬೆಳಿತೀರಿ, ಎಷ್ಟು ಎಕರೆಯಲ್ಲಿ ಬೆಳಿತೀರಿ? ಒಂದ್ ಎಕರೆಗೆ ಭತ್ತ ಇವಾಗ ಸೊಪ್ಪು ತಗೊಂಡು ಭತ್ತ ಹಾಕೋತೀವಿ. ಒಂದ್ 25 ಮೂಟೆ ಒಂದ್ ಎಕರೆಗೆ ಒಂದ್ 30 ಮೂಟೆ ಒಳಗೆ ಭತ್ತ ಆಯ್ತದೆ. ಮನೆಗೆ ಜೀವನಕ್ಕೆ ತಿನ್ನಕ್ ಮಡಿಕೋತೀವಿ. ಹುಲ್ಲು ಮಾಮೂಲಿ ಹಸ್ಕೊಳಗೆ ಉಳಿದಿದ್ದೇನು ಮಾರಾಟ ಮಾಡೋದು. ಭತ್ತ ಏನ್ ಮಾರಾಟ ಮಾಡೋಷ್ಟು ಬೆಳೆಯಕ್ಕಿಲ್ಲ, ಜೀವನಕ್ಕೆ ಆಗೋಷ್ಟು ಜೀವನಕ್ಕೆ ಆಯ್ತದೆ ಬಿಡಿ. ಅದು ರಾಗಿ ಕಾಳುಗಳು ರಾಗಿ ಒಂದ್ 3 ಎಕರೆಗೆ ಹಾಕೋತೀವಿ. ಒಂದ್ 10 ಮೂಟೆ ಮನೆಗೆ ಮಡಿಕೋತೀವಿ, ಒಂದ್ 20 ಮೂಟೆ ಆರ್ ಎಂ ಸಿಗೆ ಬಿಟ್ಕೋತೀವಿ. ಕಾಳು ಕಟ್ಟಿ ಮನೆಗೆ ಆಗೋಷ್ಟು ಬೆಳ್ಕೋತೀವಿ ಅಷ್ಟೇ. ಜಮೀನ್ ಜಾಸ್ತಿ ಇಲ್ವಲ್ಲ. ಈಗ ಹಸು ಸಾಕಿದ್ರೆ ಹೊರಗಡೆ ಬೇರೆ ಯಾವ್ದೇ ಒಂದು ಚಟುವಟಿಕೆಗಳಲ್ಲೂ ತೊಡಗಿಸ್ಕೊಳಕ್ ಆಗಲ್ಲ, ಬೆಳಿಗ್ಗೆ ಸಂಜೆ ಅದೇ ಕೆಲಸ ಮಾಡ್ಬೇಕಾಗತ್ತೆ ಅಂತ ನೀವು ನೋಡಿದ್ರೆ, ಈ ಮಧ್ಯ ಶುಂಠಿ ಬೆಳಿತೀನಿ ಅಂತೀರಿ, ಗುತ್ತಿಗೆಗೆ ಜಮೀನ್ ತಗೊಂಡು ಅಲ್ಲೂ ಕೃಷಿ ಮಾಡ್ತೀನಿ ಅಂತೀರಿ. ಈ ಶ್ರಮ ಆಯ್ತದೆ ಸರ್, ಈ ಮಾಡ್ಬೇಕು ಜೀವನ, ಇನ್ನೇನು ಏನು ಮಾಡಕ್ ಹಾಕಿಲ್ಲ. ಈಗ ನಮ್ಮ ಮನೆಯವ್ರು ಇರ್ತಾರೆ, ನಮ್ಮ ಮಗ ಸ್ಕೂಲಿಂದ ಬರ್ತಾನೆ, ಹಸ್ಕೊಳ್ ನೋಡ್ಕೋತಾನೆ. ಈ ಸ್ಕೂಲ್ ಮಧ್ಯಾಹ್ನ ಟೈಮು ನಾವು ಸ್ವಲ್ಪ ಹುಲ್ಲುಗೆಲ್ಲ ಹಾಕೊಂಡು ಮನೆ ಹತ್ರ ಕೊಟ್ಟಿಗೆ ಮಾಡ್ಸಿದೀನಿ, ಕೊಟ್ಟಿಗೆಲ್ಲ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಬೇರೆ ಹೊರಗಡೆ ಭಂಗ ಮಾಡ್ತಾ ಇರ್ತೀವಿ. ಇನ್ನು ನಮ್ಮ ಅಪ್ಪವ್ರು ಇರ್ತಾರೆ, ಅವರು ಒಂದೊಂದು ಟೈಮಲ್ಲಿ ನೋಡ್ಕೋತಾರೆ. ಕುರಿ ಕೋಳಿ ಅದೇನ್ ಸಾಕಿಲ್ಲ, ಕೋಳಿ ಮನೆ ಬಳಕೆಗೆ ಒಂದ್ ಸ್ವಲ್ಪ ಒಂದ್ 4-5 ಸಾಕೊಂಡಿವಿ. ಕೋಳಿ ಗಿಳಿ ಕುರಿ ಏನು ಮೇಕೆ ಏನ್ ಸಾಕಿಲ್ಲ. ಅಂದ್ರೆ ಕುಟುಂಬ ಕೃಷಿ ಇವತ್ತಿನ ಒಂದು ಅಗತ್ಯ. ಮನೆ ಸದಸ್ಯರೆಲ್ಲ ಒಬ್ಬರಾದ್ಮೇಲೆ ಒಬ್ಬರು ನೋಡ್ಕೋಬೇಕು. ಒಬ್ಬರು ಇದ್ರೆ ಮೇಂಟೈನ್ ಮಾಡಕ್ ಹಾಕಿಲ್ಲ. ನಮ್ಮ ಮಿಸಸ್ ಇರ್ತಾರೆ, ಅವ್ರು ನೋಡ್ಕೋತಾರೆ. ಹೊರಗಡೆ ಏನಾರು ಹೋದ್ರೆ ನಮ್ಮ ಮಗ ಸ್ಕೂಲಿಂದ ಬಂದು ಅವನು ಬೆಳಿಗ್ಗೆ ಸ್ಕೂಲ್ ಹೋಗೋ ಗಂಟನು ನೋಡ್ಕೋತಾನೆ. ತಿರ್ಗ ಪುನಃ ಸ್ಕೂಲಿಂದ ಬಂದು ನೋಡ್ಕೋತಾನೆ. ತೊಳೆಯೋದು ಮತ್ತೆ ಮೇವು ಎಲ್ಲ ಕೂದಾಕೋದು. 4 ಕರೆ ಟೈಮಲ್ಲಿ ನಮ್ಮ ಮಿಸಸ್ ನಾನು ಇಬ್ಬರೇ ಕರೆಯೋದು. ನಮ್ಮ ಯಾರು ಒಬ್ರು ಇಲ್ದೆ 2 ಜನ ಬೇಕೇ ಬೇಕು. ನಾವು ಕೈಲೇ ಕರೆಯೋದು, 2 ಜನ ಹಾಲು ಕರ್ಕೊಂಡು ಮತ್ತೆ ಡೈರಿಗೆ ಹಾಕ್ಬಿಟ್ಟು ಬರೋ ಗಂಟ ಈ ಮನೆಯವ್ರು ನೋಡ್ಕೋತಾ ಇರ್ತಾರೆ. ಫುಡ್ ಗಿಟ್ ಕೊಡೋದು, ಕಟ್ ಹಾಕೋದು ಇದೆಲ್ಲ ಮಾಡ್ತಾರೆ. ರೈತ ಬಾಂಧವರೇ ಗಮನಿಸಿ, ವಿಸಿ ಫಾರಂ ಕೃಷಿ ಮೇಳ 2022 ಡಿಸೆಂಬರ್ 2 ಮತ್ತು 3 ರಂದು ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ ಹಾಗೂ ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ಗಳ ಪ್ರಾತ್ಯಕ್ಷಿಕೆ, ಭತ್ತದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳು, ಕಬ್ಬಿನಲ್ಲಿ ಸುಧಾರಿತ ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ಅಂಗಾಂಶ ಸಸಿ ಉತ್ಪಾದನಾ ತಾಂತ್ರಿಕತೆಗಳು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಮತ್ತು ಮೌಲ್ಯವರ್ಧನೆ, ದ್ವಿದಳ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಹಾಗೂ ಹೈಬ್ರಿಡ್ಗಳು, ತರಕಾರಿ ಮತ್ತು ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ, ಮುಸುಕಿನ ಜೋಳ, ರಾಗಿ, ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು, ನೀರು ಉಳಿತಾಯ ಪದ್ಧತಿ ಪ್ರಾತ್ಯಕ್ಷಿಕೆ, ದೂರ ಸಂವೇದಿ ಹಾಗೂ ಸ್ವಯಂಚಾಲಿತ ಹನಿ ನೀರಾವರಿ ಪ್ರಾತ್ಯಕ್ಷಿಕೆ, ಮಾದರಿ ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಹಾಗೂ ಮೀನು ಸಾಕಾಣಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ಕೃಷಿ ಪ್ರಕಟಣೆಗಳು ಹಾಗೂ ಬಿತ್ತನೆ ಬೀಜಗಳ ಮಾರಾಟ, ಅಭಿವೃದ್ಧಿ ಇಲಾಖೆಗಳು ಹಾಗೂ ಕೃಷಿ ಪರಿಕರ ಸಂಸ್ಥೆಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಾಡು ಮಾಡಲಾಗಿದೆ. ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಡಿಸೆಂಬರ್ 2 ಶುಕ್ರವಾರ ಮತ್ತು 3 ರಂದು ಶನಿವಾರ ಈ 2 ದಿನಗಳು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2022 ಏರ್ಪಾಡು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ನೀವು ಕಲ್ತ್ರಿ? ಈಗ ಔಷಧಿ ಎಲ್ಲ ಮಾಡಕ್ ಬರುತ್ತಾ, ಮತ್ತೆ ಅವುಗಳಿಗೆ ಕಾಲಕಾಲಕ್ಕೆ ಬೇಕಾದ ಇಂಜೆಕ್ಷನ್ ಕೊಡುವಂಥದ್ದು ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ ಸರ್. ಔಷಧಿ ಅಂದರೆ ಈಗ ಮಾಮೂಲಿ ಚೆನ್ನಾಗಿ ನೋಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಏನಾದ್ರು ಹುಷಾರು ತಪ್ಪಿದಾಗ ನಮಗೆ ಗೊತ್ತಾಗ್ಬಿಡ್ತದೆ ಮೇವು ಮೇಯೋಕಿಲ್ಲ. ಮತ್ತೆ ಈಗ ತಿಂಡಿ ತಿನ್ನೋಕಿಲ್ಲ, ಮೊದಲಾಗಿ ಹಾಲಿನ ತೂಕ ಕಡಿಮೆ ಆಯ್ತದೆ ಇಳುವರಿ. ಅದೇ ಒಂದು ಸ್ವಲ್ಪ ಅಬ್ಸರ್ವ್ ಗೊತ್ತಾದಾಗ ನಮಗೆ ಡಾಕ್ಟರ್ ಸಲಹೆ ತಗೊಂಡು ರೆಡಿ ಮಾಡ್ಕೋತೀವಿ. ಇದೆಲ್ಲ ಯಾವುದು ತಳಿ ಹಸುಗಳು? ನಮ್ದು ಒಂದು ಮೂರು ಹೆಚ್ಚಪ್ಪ ಐತೆ, ಒಂದು ಗಿರ್ ತಳಿ ಐತೆ. ನೀವೇ ಅದನ್ನೆಲ್ಲ ಕೊಂಡ್ಕೊಂಡು ಬಂದಿದ್ದು? ಹಾ, ಮಾಮೂಲಿ ಒಂದೆರಡು ಕೊಂಡ್ಕೊಂಡಿದ್ದು, ಮನೇಲಿ ಹುಟ್ಟಿದ್ದು. ಹೆಚ್ಚಪ್ಪೆ ಜಾಸ್ತಿನ ಸಾಕಿರೋದು. ಗಿರ್ತಳೆ ಇಂಜೆಕ್ಷನ್ ಹಾಕ್ಸಿದ್ದು, ಮನೇಲೆ ಹುಟ್ಟಿದ್ದು. ಅದೊಂದು ಕೊಟ್ಟಿಗೆ ವ್ಯವಸ್ಥೆ ಎಲ್ಲ ಮಾಡಿದೀರಾ? ಹಾ, ಕೊಟ್ಟಿಗೆ ಪಂಚಾಯತಿಯಿಂದ ಒಂದು ಕೊಟ್ಟಿಗೆ ಬರ್ಸಿದ್ದು, ಒಂದು 43,000 ಲೋನ್ ಸಿಕ್ತು, ಕೊಟ್ಟಿಗೆ ಮಾಡಿಸ್ಕೊಂಡಿದ್ದೀವಿ. ಏನು ಎಲ್ಲ ವ್ಯವಸ್ಥೆ ಇದೆ, ಯಾವ ಥರ ಇದೆ ಕೊಟ್ಟಿಗೆ? ಚೆನ್ನಾಗಿದೆ ಸರ್, ನಾನು ಎಲ್ಲ ಗಾರೆ ಎಲ್ಲ ಹಾಕ್ಸಿ ಗೊಂತ ಕಟ್ಸ್ಕೊಂಡಿದ್ದೀವಿ. ಮಾಮೂಲಿ ಸೀಟು, ಗಾಳಿ ಎಲ್ಲ ವಾತಾವರಣ ಚೆನ್ನಾಗೈತೆ. ಗಂಜಲ ಗಂಜಲ ಮಾಮೂಲಿ ಹೋಯ್ತದೆ, ಜಮೀನ್ಗೆ ಹೋಯ್ತದೆ. ಜಮೀನ್ಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದಿರಿ? ಮಾಡಿದೀವಿ. ಹಾಗಾದ್ರೆ ಗೊಬ್ಬರದ ಖರ್ಚು ಏನಿಲ್ಲ ನಿಮ್ಗೆ? ಹಾಗಾದ್ರೆ ಇಲ್ಲ, ಗೊಬ್ಬರದ ಖರ್ಚು ನಾವು ಹೊರಗಡೆಯಿಂದ ಗೊಬ್ಬರ ಏನು ತರಬೇಕಾಗಿಲ್ಲ. ಮಾಮೂಲಿ ಈಗ 12-13 ಟ್ಯಾಕ್ಟ್ರ್ ಗೊಬ್ಬರ ಆಯ್ತದೆ ದನಿಂದು, ಅದನ್ನೆಲ್ಲ ಆರಂಭ ವ್ಯವಸಾಯಕ್ಕೆ ಹಾಕೋತೀವಿ. ಈ ಮಧ್ಯೆ ಒಂದಿಷ್ಟು ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು ಅಂತ ನೀವು ಶುಂಠಿ ಬೆಳೆಯೋಕ್ಕೆ ಶುರು ಮಾಡಿದ್ರಿ, ಅದ್ರ ಬಗ್ಗೆ ಏನು ನಿಮ್ಮ ಅನುಭವ? ಸರ್, ಶುಂಠಿ ಈಗ ರೇಟ್ ಇದ್ರೆ ಒಂದು 1/2 ಎಕರೆಗೆ ಶುಂಠಿ ಹಾಕೋತೀವಿ. ಒಂದು 100 ಮೂಟೆ ಒಂದು ಬೆಳೆ ಅಂತ ಟಾರ್ಗೆಟ್ ನಮ್ಮಲ್ಲಿ ಇರ್ತದೆ. ಈಗ ರೇಟ್ ಒಂದು 2,000-3,000 ಇದ್ರೆ 3,00,000 ಆಗ್ಬಿಡ್ತದೆ, ಆಗ ಒಳ್ಳೆ ಅದೇ ಅದು. ಆಮೇಲೆ ಒಂದ್ಸರಿ ಏನೈತೆ, 300-400 ರೂಪಾಯಿ ಬಂದ್ಬಿಡ್ತದೆ, ಆಗ 40,000 ಹಾಕಿಲ್ಲ. ಒಂದ್ಸರಿ ರೇಟ್ ಇರ್ತದೆ, ಒಂದ್ಸರಿ ರೇಟ್ ಇರಕಿಲ್ಲ. ಹಂಗಾದಾಗ ಜೊತೆಲಿ ಯಾವಾಗ್ಲೂ ಒಂದ್ 1/2 ಎಕರೆಗೆ ಮಡಿಕೊಂಡಿರ್ತೀವಿ, ವರ್ಷ ಹಾಕ್ತಿವಿ. ನೋಡೋದು ಒಂದು 1/2 ಎಕರೆ ಹಾಕಿ ಯಾಕೆ ಕೈ ಬಿಡ್ಬೇಕಲ್ಲ, ಈಗ ರೈಟ್ ಆದ್ರೂ ಆಗ್ಬಿಡ್ತು. ಈಗ ಲಾಸ್ ಅದೇ, ಯಾರು ಕಂಡಿಲ್ಲ, ಮಾಡೋದನ್ನ ಮಾಡ್ಬೇಕು ಅಂತ ನಾವು ಹಾಕೊಂಡು ಹೋಯ್ತೀವಿ ಜೊತೆಗೆ. ಅದಕ್ಕೆ ಬೇಕಾದ ಖರ್ಚುಗಳು ಎಲ್ಲ ಮಾಮೂಲಿ ಜೊತೆಲಿ ಮಾಡ್ಕೋತೀವಿ. ಇದೇ ದಾನಿಂದ ಬೇಕಾದ ಖರ್ಚಿಗೆ ಸಣ್ಣ ಪುಟ್ಟ ಔಷಧಿ ತರಬೇಕು, ಎಲ್ಲ ಹಾಲನ್ ದುಡ್ಡಲ್ಲೇ ನಾವು ಹಾಕೊಂಡು ಮಾಡ್ಕೊಂಡು ಹೋಯ್ತಿವಿ ಜೊತೆಗೆ. ಅದನ್ನ ಬಿತ್ತನೆ ಎಲ್ಲ ಎಲ್ಲಿಂದ ತರ್ತೀರಿ, ಯಾವ ತಳಿ ಬೆಳೆದಿದ್ರಿ? ಸರ್, ಬಿತ್ತನೆ ನಾವು ಒಂದಪ್ಪ ತಗೊಂಡಿದ್ದು, ಮಾಮೂಲಿ ನಮ್ಮ ಪಕ್ಕದವರಲ್ಲಿ ತಗೊಂಡಿದ್ದು, ಇನ್ನು ಅದನ್ನೇ ಮಡಿಕೊಂಡು ಹಾಕೊಂಡು ಹೋಯ್ತಾ ಇದ್ದೀವಿ. ಅಂದ್ರೆ ಕೃಷಿ ಲಾಭದಾಯಕನಾ, ಹೈನುಗಾರಿಕೆ ಲಾಭದಾಯಕನಾ, ಎಲ್ಲಾನು ಸೇರಿದ್ರೆ ಒಳ್ಳೇದಾ ಅಂತ ನಾನು ಕೇಳ್ತಿರೋದು. ಈಗ ಬರೀ ಹೈನುಗಾರಿಕೆನೆ ಮಾಡ್ಕೊಂಡು ಹೋದ್ರೆ ಹಾಕಿಲ್ಲ, ಜೊತೆಗೆ ಒಂದು ಸ್ವಲ್ಪ ಆರಂಭನೂ ಇರಬೇಕು ನಮಗೆ. ಈಗ ಹೈನುಗಾರಿಕೆ ಅಂದ್ರೆ ಮಾಮೂಲಿ ಈಗ ಖರ್ಚಿಗಾಗುತ್ತೆ, ಈಗ ದೊಡ್ಡ ಬಂಡವಾಳ ಏನು ಆಗೋದಿಲ್ಲ, ಮಾಮೂಲಿ ದಿನನಿತ್ಯದ ಖರ್ಚು. ಈಗ ಆಗು ಹೋಗುಗಳಿಗಾಯ್ತದೆ, ಈಗ ಜೊತೆಗೆ ಆರಂಭ ಬಿಟ್ರೆ ಹೋಯ್ತದಲ್ಲ ಅನ್ಬಿಟ್ಟು ನಾವು ಹೊಗೆ ಸೊಪ್ಪು ಹಾಕೋತೀವಿ. ಈಗ ದೊಡ್ಡ ಬೇಕು ಅಂದ್ರೆ ಹೊಗೆ ಸೊಪ್ಪೆ ನಮಗೆ, ಹೊಗೆ ಸೊಪ್ಪು ಈಗ ಶುಂಠಿ ಇದೆಲ್ಲ ಜೊತೆಗೆ ಮೀಸ ಬೇರೆ ಇರಲಿ ಅನ್ಬಿಟ್ಟು ಮಾಡ್ಕೊಂಡು ಹೋಯ್ತೀವಿ. ಇದ್ರ ಮಧ್ಯೆ ಒಂದಿಷ್ಟು ತೆಂಗು ಇವುಗಳನ್ನು ನೀವು ಮಾಡಿದ್ರಿ? ಈಗ ಒಂದು ಅದೇ ಸರ್, 3 ವರ್ಷ ಆಯ್ತು, ಒಂದು 50 ಗಿಡ ಹಾಕೊಂಡಿದ್ದೀನಿ ಜೊತೆಗೆ ಇರಲಿ ಅಂತ. ಅದ್ರೊಳಗೆ ಮೇವಿನ ಕಡ್ಡಿ ಹಾಕೋತೀವಿ. ಮೇವಿನ ಕಡ್ಡಿ ಖರ್ಚು ನಿಮ್ಗೆ ಏನು ಇಲ್ವೇ ಇಲ್ಲ ಹಾಗಾದ್ರೆ? ಅಲ್ಲಿನ ಜೋಳ ಇದಕ್ಕೋಸ್ಕರ ಬೆಳಿತೀರಾ? ಬೆಳಿತೀವಿ, ಮಾಮೂಲಿ ನೀರು ಹೊಡ್ಕೊಳ್ಳೋದು ಅಷ್ಟೇ, ಒಂದು 2 ಟ್ರಿಪ್ ಔಷಧಿ, ಒಂದು ಗೊಬ್ಬರ. ಅಲ್ಲಿನ ಜೋಳ ಏನು ಮೇವಿಗೋಸ್ಕರ ಮಾಡೋದು? ಮೇವಿಗೋಸ್ಕರನೇ ಹಾಕೊಳ್ಳೋದು, ನಾವೇನು ಮಾರಾಟಕ್ಕೆ ಏನು ಹಾಕೊಳ್ಳೋದಿಲ್ಲ. ಅದು ಜೋಳ ಬರೋತಂಕೇನು ಕಾಯಿಲ್ಲ? ಇಲ್ಲ ಇಲ್ಲ, ಮಾಮೂಲಿ ದನ ತಿನ್ನು ಒಂದು ಸ್ವಲ್ಪ ಒಂದು 2-3 ತಿಂಗಳು ಆದ್ಮೇಲೆ ಕಟಾವು ಮಾಡಿ ಹಾಕ್ಬಿಡ್ತೀವಿ. ಮೇವಿಗೆ ಹಾಕೊಳ್ಳೋದು ನಾವು, ಏನು ಮಾರಾಟಕ್ಕೇನು ಹಾಕೋದಿಲ್ಲ. ಅದು ಆರ್ಥಿಕವಾಗಿ ಲಾಭದಾಯಕವಾಗಿರ್ಬೇಕಾದ್ರೆ ಹೈನುಗಾರಿಕೆಯಲ್ಲಿ ಒಂದು 5-6 ಹಸು ಇರಬೇಕು ಅಂತಾರೆ, ಆಮೇಲೂ ಬೇಕಾದ್ರೆ ಹೆಚ್ಚಿಗೆ ಜಾಸ್ತಿ ಮಾಡ್ಬೋದು. ನಿಮ್ಮ ಒಂದು ಉದ್ದೇಶ ಯಾವ ಥರ ಇದೆ? ಸರ್, ನಮಗೆ ಈಗ ಶಕ್ತಿ ಎಷ್ಟಿರ್ತದೆ ಅಷ್ಟು ಮಾಡಬೇಕು. ಈಗ ನಮಗೆ ಒಂದು 4-5 ಹಸುಗಳು ಸಾಕೋತೀವಿ, ಇಷ್ಟು ಸಾಕಣಪ್ಪ ಅನಿಸ್ತದೆ. ಈಗ 10 ಆಗ್ಬಿಟ್ಟಾಗ ಜನ ಕೇಳ್ತವೆ, ಮಾಮೂಲಿ ಲೇಬರ್ಸ್ ಕೇಳ್ತದೆ. ಈಗ ಈ ಲೇಬರ್ಸ್ ಕರ್ಕೊಂಡು ನಾವು ಟೈಮಿಗೆ ಅವ್ರು ಚೆನ್ನಾಗಿ ನೋಡೋಕ್ಕಿಲ್ಲ, ಒಂದ್ಸರಿ ಹಾಕ್ತಾರೆ ಹುಲ್ಲು, ಒಂದ್ಸರಿ ಹಾಕ್ತಿ ಅಂತಾರೆ, ಅವೆಲ್ಲ ನಮಗೆ ನಂಬಿಕೆ ಇಲ್ಲ. ನಾವೇ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಒಂದು 4 ಹಸುಗಳು ಸಾಕು, 4 ತಪ್ಪಿದ್ರೆ 5 ಅಂದ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ದೀವಿ. ಹೇಳಿ, ದಿನನಿತ್ಯ ಏನೆಲ್ಲ ಕೆಲಸಗಳನ್ನ ನೀವು ಮಾಡ್ತೀರಿ, ನಿಮ್ಮ ದಿನಚರಿ ಹೆಂಗಿರುತ್ತೆ? ಸರ್, ಬೆಳಿಗ್ಗೆ ಒಂದು 4:30 ಹೇಳ್ತೀವಿ, ದನ ಎಲ್ಲ ಆಚೆ ಕಟ್ಟಾಕಿ ಕುಟ್ಟು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ, ನಮ್ಮ ಮಿಸಸ್ಸು ನಾವು ಇಬ್ಬರಾಳು ಹೇಳೋದು, ಎಲ್ಲ ಕ್ಲೀನ್ ಮಾಡಿ ಹಾಲೆಲ್ಲ ಕರೆದು ಡೈರಿಗೆ ಹಾಕ್ಬಿಟ್ಟು ಬರ್ತೀವಿ. ಈಗ ಬರೋ ಹೊತ್ತಿಗೆ ಅವ್ರು ತಿಂಡಿ ಪಂಡಿ ಕೊಟ್ಕೊಂಡಿರ್ತಾರೆ ಮನೆಯವರು. ಬಂದಮೇಲೆ ಇನ್ನು ಮಾಮೂಲಿ 10 ಗಂಟೆಗೆ ಜಮೀನಿಗೆ ಹೋಗ್ತೀವಿ, ಜಮೀನು ಕೆಲಸ ಇದ್ರೆ ಜಮೀನು ಕೆಲಸ ಮಾಡ್ತೀವಿ, ಮಾಮೂಲಿ ಒಬ್ಬರು ದನಗಳು ನೋಡ್ಕೋತೀವಿ ಅಷ್ಟೇ. ಇನ್ನು ತಿರ್ಗ ಸಂಜೆ ಮಾಮೂಲಿ ಹಾಲು ಕರ್ಕೊಂಡು ಹೋಯ್ತೀವಿ, ಆ ಡೈರಿಗೆ ಹಾಕ್ಬಿಟ್ಟು ಬರ್ತೀವಿ. ಅಲ್ಲಿಗೆ ದಿನ ಮುಗೀತು. ಹೊಗೆ ಸೊಪ್ಪಿನ ಒಂದು ಆದಾಯ ನಿಮಗೆ ವಾರ್ಷಿಕವಾಗಿ ಒಂದ್ಸರಿ ಬಂದ್ರು ಅದು ಚೆನ್ನಾಗಿದೆ, ಲಾಭದಾಯಕ ಅಂತ ಅನ್ಸುತ್ತೆ. ಹೊಗೆ ಸೊಪ್ಪು ಪರವಾಗಿಲ್ಲ, ನಮಗೆ ಲಾಭ ಇರ್ತದೆ, ಅಂದ್ರೆ ಖರ್ಚು ಇರ್ತದೆ, ಲಾಭನೂ ಇರ್ತದೆ. ಏನೆಲ್ಲ ಕೆಲಸಗಳು ಆ ಕೃಷಿನಲ್ಲಿ ಇರುತ್ತೆ ನಿಮ್ಗೆ? ಕೃಷಿನಲ್ಲ ತಂಬಾಕು ಇದರಲ್ಲಿ ಸರ್, ತಂಬಾಕು ಈಗ 3 ತಿಂಗಳು ಬೆಳೆ, ಈಗ ಮಾಮೂಲಿ ಬೀಜ ಉಯ್ಯತ್ತಿಂದ ಹಿಡಿದ್ರೆ 1 ವರ್ಷ ಪೂರ್ತಿ ಬಗೆ ಸೊಪ್ಪು ಇದ್ದಂಗೆ ಮನೆಯಲ್ಲಿ ಬಿಡಿ. ಈಗ ಬೆಡ್ ಮಾಡ್ಬೇಕು, ಬೀಜ ಉಯ್ಯಬೇಕು, ಪಟ ಮಾಡಿ 2 ತಿಂಗಳಾದ್ಮೇಲೆ ತಿರ್ಗಾ ಜಮೀನಿಗೆ ತಗೊಂಡೋಗಿ ಹಾಕ್ಬೇಕು, ಟ್ರೈ ಮಾಡ್ಬೇಕು. ಟ್ರೈ ಮಾಡಿ ಜಮೀನೆಲ್ಲ ರೆಡಿ ಹದ ಮಾಡ್ಕೊಂಡು ಜಮೀನಿಗೆ ತಗೊಂಡೋಗಿ ಟ್ರೈ ಸಸಿ ರೆಡಿ ಆದ್ಮೇಲೆ ತಗೊಂಡೋಗಿ ಹಾಕ್ತಿವಿ. ಜಮೀನೆಲ್ಲ 1-2 ತಿಂಗಳು ಉಳ್ಮೆ ಎಲ್ಲ ಮಾಡಿ ಚೆನ್ನಾಗಿ ಮಡಗಿ ಆಮೇಲೆ ಕಟಾವಿಗೆ ಬಂದ್ಮೇಲೆ ಬೇಯಿಸ್ತೀವಿ. ಬ್ಯಾರನ್ಗೆ ಮುರ್ದಿ ಕಡ್ಡಿ ಎಲ್ಲ ಕಟ್ಟಿ 1 ವಾರ ಆಯ್ತದೆ, ಒಂದ್ಸರಿ ಬೇಯಿಸ್ಬಿಟ್ಟು ನಾವು ರೆಡಿ ಮಾಡಿ ಇಳ್ಕಬೇಕು ಅಂದ್ರೆ ಅದನ್ನ ತೆಗ್ದು ತಿರ್ಗಾ ಇನ್ನೊಂದು ಕಟಾವಿಗೆ ಬಂದಾಗ ಇನ್ನು 1 ವಾರಕ್ಕೆ ಒಂದ್ಸರಿ 2 ತಿಂಗಳ ಗಂಟ ಮುರಿಯೋದು, ಎಲೆ ಹದ ಮಾಡೋದದು, ಹೊಗೆ ಸೊಪ್ಪು ಹದ ಮಾಡೋದು 2 ತಿಂಗಳು ಇರ್ತದೆ ನಮ್ಗೆ. ಹದ ಮಾಡಿ ಮಡಗಾದ್ಮೇಲೆ ತಿರ್ಗಾ 2 ತಿಂಗಳಾದ್ಮೇಲೆ ಎಲ್ಲ ಕೂಳೆ ಆಯ್ತು. ಕೂಳೆ ಆದ್ಮೇಲೆ ರಾಗಿ ಭತ್ತ ಇವೆಲ್ಲ ಹಾಕೋತೀವಿ ಖಾಲಿ ಜಮೀನಿಗೆ. ಅದಾದ್ಮೇಲೆ ಈ ಹೊಗೆ ಸೊಪ್ಪ ಬಿಡಿ ಬಿಡಿ ಮಾಡಿ ಗ್ರೇಡ್ ಮಾಡ್ತೀವಿ. ಗ್ರೇಡ್ ಎಲ್ಲ ಮಾಡಿ ಆಮೇಲೆ ಮಾರ್ಕೆಟ್ ಓಪನ್ ಆದ್ಮೇಲೆ ಅದ ಗ್ರೇಡ್ ಮಾಡಿರ್ತೇವಲ್ಲ ಸಪ್ ಸಪ್ರೇಟು, ಆ ಥರ ತುಣ್ಕೊಂಡು ಮಾರ್ಕೆಟ್ಗೆ ತಗೊಂಡೋಗಿ ಬಿಟ್ಬಿಟ್ಟೆ, ಅದು ಹೊಗೆ ಸೊಪ್ಪು ಮುಗೀತು. ನಿಮ್ಮದು ಸಾಮಾನ್ಯವಾಗಿ ಯಾವ್ಯಾವ ಗ್ರೇಡು ಎಷ್ಟೆಷ್ಟು ಬರುತ್ತೆ ಸರ್? ನಮ್ಮದು ಈಗ 2000 ಕೆಜಿಲಿ 1000 ಕೆಜಿ ಚೆನ್ನಾಗಿರೋದು ಬರ್ತದೆ, 1ನೇ ಗ್ರೇಡು 2ನೇ ಗ್ರೇಡು ಅಂತ, ಅದು ಕ್ವಾಲಿಟಿ ಸೊಪ್ಪು 1000 ಕೆಜಿ. ಇನ್ನು 1 200 ಕೆಜಿ ಇದು ಹಸುರು ಬರ್ತದೆ, ಇನ್ನೊಂದು 300-400 ಕೆಜಿ ತರಕ್ ಬರ್ತದೆ ಕೆಳ ದರ್ಜೆ ಸೊಪ್ಪು ಅಂತ, ಅದು ಅದಕ್ಕೆ ರೇಟ್ ಕಡಿಮೆ ಇರ್ತದೆ, ಅದೊಂದು 300-400 ಕೆಜಿ ಬರ್ತದೆ. ಒಟ್ಟಿಗೆ 1000 ಕೆಜಿ ಸೊಪ್ಪು. ಈಗ ಒಳ್ಳೆ ರೇಟ್ ಸಿಗ್ಬೇಕಂದ್ರೆ ಹೆಂಗ್ ನಿರ್ವಹಣೆ ಮಾಡ್ಬೇಕು? ಈಗ ಒಳ್ಳೆ ರೇಟ್ ಸಿಗ್ಬೇಕು ಅಂದ್ರೆ ಚೆನ್ನಾಗಿರೋ ಕ್ವಾಲಿಟಿ 1ನೇ ಸೊಪ್ಪು ಬರಬೇಕು. 1ನೇ ಸೊಪ್ಪು ಅಂದ್ರೆ ಅದು ಹೈಯೆಸ್ಟ್ ಗ್ರೇಡು, ಅದಕ್ಕೆ ಒಳ್ಳೆ ರೈಟ್ ಸಿಗ್ತದೆ. ಚೆನ್ನಾಗಿ ಜಮೀನಲ್ಲಿ ಹದ ಮಾಡ್ಕೋಬೇಕು, ಒಳ್ಳೆ ರೈಟ್ ಬರಬೇಕು ನಮ್ಗೆ, ಕ್ವಾಲಿಟಿ ಚೆನ್ನಾಗಿ ಬರಬೇಕು ಅಂದ್ರೆ. ಕೇಳ್ತಿರೋದು ಜಮೀನ್ ಅದ ಹೆಂಗ್ ಮಾಡ್ತೀರಿ? ಈಗ ಉಳುಮೆ ಮುಂಗಾರಲ್ಲಿ ಡಿಸ್ಕ್ ಹಾಕ್ಸ್ಬೇಕು, ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗಿ 1-2 ತಿಂಗಳು ಒಣಗಿರ್ಬೇಕು ಭೂಮಿ. ಒಣಗಿದಕ್ಕೆ ಸಸಿ ಎಲ್ಲ ರೆಡಿ ಆದ್ಮೇಲೆ ಟ್ರೈ ಸಸಿ ತಗೊಂಡೋಗಿ ಹಾಕ್ತಿವಿ, ಚೆನ್ನಾಗಿ ಕಳೆ ಪಳೆ ಹುಟ್ಟಂಗೆ ನೋಡಿಕೊಂಡು ಅದು ಹೂ ಬರಕ್ ಸ್ಟಾರ್ಟ್ ಮಾಡಿದಾಗ ನತ್ತಿ ಮುರಿದು ಕುಡಿ ಔಷಧಿ ಅಂತ ITC ಕಂಪ್ನಿಯವ್ರು ಕೊಡ್ತಾರೆ, ಅದನ್ನೆಲ್ಲ ಬಿಟ್ಟರೆ ಚೆನ್ನಾಗಿ ಕಾಯಾಗಿ ಸೊಪ್ಪು ಕ್ವಾಲಿಟಿ ಚೆನ್ನಾಗಿ ಬರ್ತದೆ, ಆಗ ಉತ್ತಮವಾದ ರೈಟ್ ಸಿಗ್ತದೆ. ಇನ್ನು ಈ ಪೌಷ್ಟಿಕಾಂಶಗಳ ನಿರ್ವಹಣೆ, ಈಗ ತಂಬಾಕು ಬೆಳಿತೀರಿ, ಅದಾದ್ಮೇಲೆ ಭತ್ತ ಬೆಳಿತೀನಿ ಅಂತೀರಿ, ಅದ ರಾಗಿ ಬೆಳಿತೀನಿ ಅಂತೀರಿ, ಆಗ ಏನಾದರೂ ಪೌಷ್ಟಿಕಾಂಶಗಳನ್ನು ಸೇರಿಸೋದು, ಈ ಬೆಳೆಗೆ ಬೇಕಾದಂತ ತಯಾರಿ ಯಾವ ಥರ ಮಾಡ್ಕೋತೀರಿ ಸರ್? ನಾವು ಈಗ ಕೊಟ್ಟಿಗೆ ಗೊಬ್ಬರ ಐತೆ, 12-13 ಟ್ರ್ಯಾಕ್ಟರ್ ಆಯ್ತದೆ, ಎಲ್ಲ 3 ಎಕರೆ ಜಮೀನಿಗೂ ಸುರಿದು ಬಿಡ್ತೀವಿ. ಈಗ ವರ್ಷದಲ್ಲಿ ಒಂದಪ್ಪ ಎಲ್ಲ ಜಮೀನಿಗೆಲ್ಲ ಹರಗ್ಬಿಟ್ಟು ಎಲ್ಲ ಎರಚಿ ಚೆನ್ನಾಗಿ ಮಿಶ್ರ ಮಾಡ್ತೀವಿ, ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡಿ ಬೆರೆಸ್ಕೊಂಡು ಹಾಕ್ಬಿಡ್ತೀವಿ. ಹಾಕಾದ್ಮೇಲೆ ಇನ್ನು ವ್ಯವಸಾಯ ಮಾಡಿ ಆದಮೇಲೆ ಈಗ ಒಂದು ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ, ಈಗ ಬೋರ್ಡ್ನಲ್ಲಿ ನಮಗೆ ಗೊಬ್ಬರ ಕೊಡ್ತಾರೆ, ರಾಸಾಯನಿಕ ಗೊಬ್ಬರ, ಪಟಾಸು, DAP ಮತ್ತು CN, 3 ಥರ ಗೊಬ್ಬರ ಕೊಡ್ತಾರೆ. ಹೊಗೆ ಸೊಪ್ಪಿಗೆ ಅದನ್ನ ಹಾಕೋತೀವಿ, 2 ಟ್ರಿಪ್ ಹಾಕ್ಕೊಂಡ್ರೆ ಅದು ಮುಗೀತು. ಇನ್ನು ಹೊಗೆ ಸೊಪ್ಪು ಮುಗಿದ್ಮೇಲೆ ರಾಗಿ ಭತ್ತಕ್ಕೆ ನಾವೇ ಇನ್ನು ಏನು ಗೌರ್ಮೆಂಟ್ ಗೊಬ್ಬರ ಹಾಕೊಳ್ಳೋದು ಅಷ್ಟೇ, ಏನು ದಾನಿನ ಗೊಬ್ಬರ ಏನಾಗ ಮದ್ದಿದೆಲ್ಲ ಏನು ತುಂಬಿಸೋಕ್ಕಿಲ್ಲ, ಮೊದ್ಲು ಹಾಕಿದ್ದೆ. ಇನ್ನು ನಾವು ಅಂಗಡಿಲಿ ತಂದ್ಕೊಂಡು ಹಾಕೋತೀವಿ ಸ್ವಲ್ಪ. ಈ ಹಸಿರೆಲೆ ಗೊಬ್ಬರ ಕಾಳು ಗೀಳು ಬೆಳೆಯೋದು ಅದೇ ಸಣ್ಣ ಬೀಜ ಕೊಡ್ತಾರೆ ಟೊಬ್ಯಾಕೋ ಬೋರ್ಡ್ ಅವರು, ಅದೊಂದು ಎಲ್ಲದಕ್ಕೂ ಆಗೋದಿಲ್ಲ, 1-2 ಎಕರೆಗೆ ಚೆಲ್ಕೊಂಡು ಮಾಮೂಲಿ ಡಿಸ್ಕ್ ಕೊಡಿಸ್ಕೊಂಡು ರೊಟಾವಿಟ್ರ್ ಹಾಕ್ಸ್ಕೊಂಡ್ರೆ ಅದೊಂದು ಸ್ವಲ್ಪ ಗೊಬ್ಬರ ಆಯ್ತದೆ. ನೀವೇನು ಬೇಳೆಕಾಳುಗಳು ಹೆಸರು ಉದ್ದು ಆ ಥರ ಏನು ಬೆಳೆಯಲ್ಲ ಸರ್? ಒಂದು ಮನೆಗಾಗುವಷ್ಟು 1/2 ಎಕರೆಗೆ ಅವರೆ, ತಡ್ನಿ, ಈ ಹುರುಳಿ ಇವು ಇಷ್ಟು ಹಾಕೊಂಡು ಮನೆಗೆ ಯೂಸ್ ಮಾತ್ರ, ಬೆಳೆಯಕ್ಕೆ ನಾವು ಮಾರಾಟಕ್ಕೇನು ಹಾಕೋದಿಲ್ಲ. ಹಾಲಲ್ಲದೆ ಇನ್ಯಾವುದು ನಿಮಗೆ ಜಾಸ್ತಿ ಕಾಸು ಬರೋದು? ತಂಬಾಕು ಅಷ್ಟೇ. ತಂಬಾಕು ಅದೇ ರೇಟ್ ಏನಾದ್ರು ಚೆನ್ನಾಗಿದ್ರೆ ಒಂದು ಸ್ವಲ್ಪ ಸುಂಠಿಲಿ ಸ್ವಲ್ಪ ಬರ್ತದೆ. ಈಗ ಹಾಲೆಲ್ಲೂ ಏನು ಲಾಸ್ ಇಲ್ಲ ನಮಗೆ, 1 ವರ್ಷದಲ್ಲಿ 1-2 ಲಕ್ಷ ರೂಪಾಯಿ ಅದೇ ಬಂದೇ ಬರ್ತದೆ. ಅದೇ ಮಧ್ಯದಲ್ಲಿ ಖರ್ಚಿಗೆ ಗೊಬ್ಬರ ಕೊಡು, ಈ ಔಷಧಿ, ಈ ನಮಗೆ ಮನೆ ಖರ್ಚಿಗೆ ಸಾಮಾನಿಗೆ ಚೀಟಿ ಪಟ್ಟಿ ತಗೊಂಡು. ಗೊಬ್ಬರ ನೀವೇನು ಮಾರಲ್ಲ? ಇಲ್ಲ, ನಾವು ಮಾರೋದಿಲ್ಲ, ಸ್ವಂತ ಜಮೀನಿಗೆ ಹಾಕೊಳ್ಳೋದು, ಎಷ್ಟಿದ್ರೂ ಹಾಕ್ಬಿಡದೆ. ಈಗ ರಾಸಾಯನಿಕ ಗೊಬ್ಬರಗಳು ಜಾಸ್ತಿ ಬಳಸಲ್ಲ ಅಂತ ಹೇಳಿದ್ರಿ, ವರ್ಷ ವರ್ಷಕ್ಕೂ ನಿಮ್ಮ ಅನುಭವದಲ್ಲಿ ನಿಮ್ಮ ಭೂಮಿನಲ್ಲಿ ಮಣ್ಣಿನ ಒಂದು ಸ್ಥಿತಿಗತಿ ಹೆಂಗಿದೆ ತಿಳ್ಕೊ? ಚೆನ್ನಾಗಿದೆ ಸರ್, ನಮ್ದು ಮಣ್ಣು ಚೆನ್ನಾಗಿದೆ, ಏನು ತಾಕತ್ತೇನು ಕಳ್ಕೊಂಡಿಲ್ಲ ನಮ್ದು. ವರ್ಷ ವರ್ಷ ಈಗ ನಾವು ದನಿನ ಗೊಬ್ಬರ ಏನು ಮಾರಕ್ಕಿಲ್ವಲ್ಲ ಜಮೀನಿಗೆ ಹಾಕೋದು, ಏನ್ ಹಾಕಿದ್ರು ಬೆಳೆ ಚೆನ್ನಾಗಿ ಬರ್ತದೆ ನಮ್ದು. ಈ ಗಂಜಲ ಎಲ್ಲ ಏನ್ ಮಾಡ್ತೀರಿ? ಅದೆಲ್ಲ ಮಾಮೂಲಿ ಈಗ ತೆಂಗಿನ ಗಿಡ ನೆಟ್ಟೇನಿ, ಅದ್ರೊಳಗೆ ತೊಳೆದಿದ್ದು ಕೊಟ್ಟಿಗೆ ತೊಳೆದಿದ್ದು ಗಂಜಲ ಎಲ್ಲವ ನೀರ್ ಹಾಕ್ಬಿಟ್ರೆ ಹೊಲಕ್ಕೆ ಹೋಗ್ಬಿಡ್ತದೆ, ಪೋಷಕಾಂಶಗಳೆಲ್ಲ ಅಲ್ಲೋಗಿ ಸೇರ್ಕೋತದೆ. ಈಗ ನೀವು ಮದುವೆ ಆಗಿ ಬಂದಾಗ ಮನೆಯವ್ರಿಗೂ ಕೃಷಿ ಅನುಭವ ಇತ್ತಾ? ಮಾಮೂಲಿ ಸ್ವಲ್ಪ ಅದೇ 1-2 ಎಕರೆ ಜಮೀನ್ ಮಾಡ್ತಿದ್ರು ಆಗ ನಮ್ಮ ತಂದೆ ತಾಯಿ, ತಿನ್ನಕ್ಕೆ ರಾಗಿ ಸ್ವಲ್ಪ ಹತ್ತಿ ಗಿತ್ತಿ ಹಾಕೊಳ್ಳೋರು 1 ಎಕರೆಗೆ, ಅವರ ಎಷ್ಟು ದಕ್ಷತೆ ಎಷ್ಟಾಯ್ತು ಅಷ್ಟು ಮಾಡ್ಕೊಂಡು ಹೋಯ್ತಿದ್ರು. ಈಗ ನಿಮ್ಮ ಹೆಂಡತಿ ಅವರು ನಿಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಗೆ ಎಲ್ಲದರಲ್ಲೂ ಭಾಗವಹಿಸ್ತಾರೆ, ಏನ್ ತೊಂದರೆ ಇಲ್ಲ. ಹಂಗಿದ್ರೆ ಮಾತ್ರ ಎಲ್ಲ ಮನೆ ಜನ ಎಲ್ಲ ಮಾಡಿದ್ರೆ ಒಂದು ಇದಾಗೋದ್ ಕೆಲಸ, ಇಲ್ಲ ಅಂದ್ರೆ ಆಗೋದಿಲ್ಲ. ಒಟ್ಟಿನಲ್ಲಿ ನಿಮ್ಗೆ ಆರ್ಥಿಕವಾಗಿ ಅನುಕೂಲವಾಗಿದೆ. ಈಗ ಇನ್ನೊಂದು 5 ಹಸು ಮಾಡಿದ್ರೆ ನಾನು ಇನ್ನೂ ಚೆನ್ನಾಗಿರ್ತೀನಿ ಅಂತ ಅನಿಸುತ್ತಾ? ಇಲ್ಲ ಸರ್, ನಮ್ಗೆ ಇಷ್ಟೇ ಸಾಕು, ಇನ್ನೂ ಒಂದು 5 ಮಾಡ್ಕೋಬಹುದು. ಆಗ ನಮ್ಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಮೇಂಟೆನೆನ್ಸ್ ಮಾಡೋಕ್ಕಾಗದೇ ಸಾಕಾಗಿಲ್ಲ. ಆಗ ಇಲ್ಲ ಒದ್ದಾಡ್ತವೆ, ಮೇವ್ ಹಾಕಕ್ಕಾಗಿಲ್ಲ, ಆಗ ಮಾರಾಕ್ಬೇಕು ಅನಿಸ್ತದೆ. ಈಗ ಆಸೆ ಮನ್ಸಿನ್ಗೆ ಇರ್ತದೆ, ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಕೊಂಡೋಗ್ಬೇಕು. 15 ವರ್ಷದಿಂದ ಹೈನುಗಾರಿಕೆನಲ್ಲಿ ನಿಮ್ಗೊಂದು ಯಶಸ್ಸು ಸಿಕ್ಕಿದೆ. ಸಿಕ್ಕಿದೆ, ಆಸಕ್ತಿ ಐತೆ. ಆದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಒಂದು ಹಾಲಿನ ಉತ್ಪಾದನೆ ಜೊತೆಗೆ ಕೆಲವೊಂದು ಮೌಲ್ಯವರ್ಧನ ಮಾಡಿ ಉತ್ಪನ್ನಗಳನ್ನ ತಯಾರು ಮಾಡುವಂತದ್ದು, ತುಪ್ಪ ಆಗ್ಬೋದು, ಈ ತರದ ಪ್ರಯತ್ನ ಮಾಡಿದೀರಾ ನೀವು? ಸರ್, ಅದೇನ್ ಮಾಡಿಲ್ಲ. ನಾವು ಮನೆಗೆ ಮಾಮೂಲಿ ಬೆಳಿಗ್ಗೆ 1 ಲೀಟರ್, ಸಾಯಂಕಾಲ 1 ಲೀಟರ್ ಹಾಲು ಮಡಿಕೋತೀವಿ. ಈಗ ನಾವು ಮೊಸರು ಹಾಕೋತೀವಿ, ಮಾಮೂಲಿ ಟೀಗೆ ಅಷ್ಟೇ. ಹಾಲನ್ನೇ ನೇರವಾಗಿ ಮಾರಾಟ ಮಾಡ್ಬಿಡೋದು? ಡೈರಿಗೆ ಹಾಕ್ಬಿಡ್ತೀವಿ ಇನ್ನು ಉಳಿದಿದ್ದು. ಈಗ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಕೃಷಿನೇ ನಂಬಿ ಅವರೇನಾದ್ರೂ ಜೀವನ ಮಾಡ್ತೀನಿ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು? ನಮ್ಮಂಗೆ ಅವರು ಆಗೋದ್ ಬೇಡ, ಚೆನ್ನಾಗಿ ಓದ್ಲಿ ಅಂತ ನಮ್ಮ ಅಭಿಪ್ರಾಯ. ಓದ್ಲಿ ಚೆನ್ನಾಗಿ ಅಂತ ಮಾಡ್ತಾ ಇದೀವಿ. ಎಷ್ಟೇ ಕಷ್ಟ ಅವ್ರು ಓದಿಸ್ತೀವಿ ಅಂತ ಹೇಳ್ತಾ, ಇನ್ನು ಅವ್ರ ಹಣೆ ಬರ, ನಾವು ಓದ್ರಪ್ಪ ಅಂತ ಹೇಳ್ತೀವಿ. ಇನ್ನು ಅವ್ರ ಮುಂದಕ್ಕೆ ಓದ್ಕೊಂಡು ಹೋಗ್ಬೋದು. ಕೃಷಿನೇ ಮಾಡ್ತೀನಿ, ಓದಕ್ ಹಾಕಿಲ್ಲ ಅಂದ್ರು ಹೇಳ್ಬೋದು. ನಾವೇನು ಕೃಷಿ ನಮ್ಮಂಗೆ ಆಗಿ ಅಂತ ಹೇಳಕ್ಕಿಲ್ಲ, ಓದಿ ಚೆನ್ನಾಗಿ ಅಂತ ಹೇಳ್ತಾ ಇದೀವಿ. ಒಟ್ಟಿನಲ್ಲಿ ಕೃಷಿನೇ ನಂಬಿ ಜೀವನ ಮಾಡ್ಬೋದು. ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ನಾವು ಮಾಡ್ಕೊಂಡು ಹೋಯ್ತಾ ಇಲ್ವಾ, ಆಸಕ್ತಿ, ನಾವು ಶ್ರಮ ಆಯ್ತದೆ, ಮಾಡ್ಕೊಂಡು ಹೋಗ್ಬೋದು. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ನಿಮ್ಗೆ? ನಮ್ಗೆ ಇನ್ನೇನು ಆಸೆ ಇಲ್ಲ, ಮಾಮೂಲಿ 4 ಎಕರೆ ಜಮೀನ್ ಮಾಡ್ಕೊಂಡು ಹೋಯ್ತೀವಿ. ಒಂದೊಳ್ಳೆ ಚೆನ್ನಾಗಿ ಮನೆ ಕಟ್ಟಿದೀವಿ, ಇನ್ನು ರೆಡಿ ಮಾಡಿಸಿಲ್ಲ ಅದು, ಮನೆ ರಿಪೇರಿ ಮಾಡಿಸ್ಕೊಂಡು. ಈಗ ಜಮೀನ್ ಹತ್ರನೇ ಮನೆ ಮಾಡಿರೋ ಉದ್ದೇಶ ಏನು? ಅದೇ, ನಮ್ಗೆ ಈಗ ಲಾಂಗ್ ಆದ್ರೆ ದೂರ ಆದ್ರೆ ಸ್ಕೂಲೆಲ್ಲ ಇಟ್ಕೊಂಡು ತಿರ್ಗಾಡಕ್ ಹಾಕಿಲ್ಲ. ಮತ್ತೆ ನಾವ್ ಎದ್ದಿ ಜಮೀನಿಗೆ ಹಸುಗಳು ಕಟ್ಟಾಕಬಹುದು, ಮೇವೆಲ್ಲ ಹತ್ರ, ಇನ್ನು ಹೊರಕ್ ಹಾಕಿಲ್ಲ ದೂರ ಆದ್ರೆ. ಅದಕ್ಕೋಸ್ಕರನೇ ನಾವು ಹಸುಗಳಿಗೋಸ್ಕರನೇ ಜಮೀನ್ ಹತ್ರ ಮನೆ ಮಾಡಿದ್ದು. ಈ ಹೈನುಗಾರಿಕೆ ಮಾಡ್ಬೇಕು ಅಂತಾನೆ ನಾನು ಅಲ್ಲಿ ಹೋಗಿ ಸೇರ್ಕೊಂಡಿದ್ದು. ಅದಿದ್ರೆ ಸರಾಗ ಅಂತ. ಮಾದೇವ ನಾಯ್ಕರ, ಈಗ ನಿಮ್ ಮಾತನ್ನ ಬೇರೆಯವರು ನಿಮ್ಮಂತವ್ರು ಕೇಳ್ತಾ ಇರ್ತಾರೆ, ವಯಸ್ಸಿನವರು ಕೇಳ್ತಿರ್ತಾರೆ, ಏನ್ ಹೇಳೋದಕ್ ಬಯಸ್ತೀರಿ ನೀವು ಕೃಷಿ ಬಗ್ಗೆ? ಮಾಡ್ರಪ್ಪ ಚೆನ್ನಾಗೆ, ನಾವು ಆಸಕ್ತಿ ಇದ್ರೆ ಏನ್ ಲಾಸ್ ಹಾಕಿಲ್ಲ. ಈಗ ಒಂದ 100 ಭಾಗದಲ್ಲಿ 30-40 ಭಾಗ ಖರ್ಚು ಆಯ್ತದೆ, 60 ಭಾಗ ಉಳದೆ ಉಳಿತದೆ ಅಂತ ಹೇಳ್ತೀವಿ. ಮಾಡಿ ಚೆನ್ನಾಗಿ ಕೃಷಿ ಹೈನುಗಾರಿಕೆ ಮಾಡಿ, ಏನ್ ಲಾಸ್ ಇಲ್ಲ ಹೈನುಗಾರಿಕೆಲ್ಲ ಅಂತ ಹೇಳ್ತೀವಿ ಸರ್. ಇನ್ನು ಈ ರಾಸುಗಳ ಆರೋಗ್ಯವನ್ನ ಕಾಪಾಡೋ ದೃಷ್ಟಿಯಿಂದ ಏನೆಲ್ಲ ವಾರ್ಷಿಕವಾಗಿ ನಿಮ್ಮ ಕ್ರಮಗಳು ಇರುತ್ತೆ? ನಾವು ಹಸುಗಳು ಅಷ್ಟೇ ನೀಟಾಗಿ ನೋಡ್ಕೋತೀವಿ, ತಿಂಡಿ ಕೊಟ್ಕೋಬೇಕು. ಈಗ ಅವು ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ ಮಾಮೂಲಿ ತಿಂಡಿ ಮೇನು, ತಿಂಡಿ ಕೊಟ್ಕೋಬೇಕು. ಮತ್ತೆ ಹಸಿರು ಮೇವು ಹಾಕ್ಬೇಕು, ಒಣ ಮೇವು ಹಾಕ್ಬೇಕು, ತೊಳ್ಕೋಬೇಕು. ಒಂದು 3-4 ದಿನಕ್ಕೊಂದ್ಸರಿ ತೊಳಿಬೇಕು, ಚೆನ್ನಾಗಿ ತೊಳ್ಕೊಂಡು ಅವರ ಪೌಷ್ಟಿಕಾಂಶ ಆಹಾರ ಕೊಟ್ಕೊಂಡ್ರೆ ಚೆನ್ನಾಗಿರ್ತವೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಆಗಿದ್ರೆ ಆ ಥರದ ಆರೋಗ್ಯ ಸಮಸ್ಯೆಗಳು ಯಾವುದೂ ಇಲ್ಲ? ಇಲ್ಲ ಇಲ್ಲ, ಏನಾರ ಆ ಥರ ಸಮಸ್ಯೆ ಒಂದಕ್ಕೆ ಕಂಡು ಬಂದರೆ ನಾವು ವೈದ್ಯರ ಸಲಹೆ ಪಡ್ಕೊಂಡು ಸರಿ ಮಾಡ್ಕೋತೀವಿ. ನಿಮಗೆ ಗೊತ್ತಾಗುತ್ತೆ ತಕ್ಷಣ? ಗೊತ್ತಾಗುತ್ತೆ ನಮಗೆ. ಈಗ ಅದು ಹುಷಾರಿಲ್ಲ ಅಂದರೆ ಗೊತ್ತಾಗ್ಬಿಡ್ತದೆ. ಹುಷಾರಿಲ್ಲ ಅಂದರೆ ಸರಿಯಾಗಿ ಮೇವು ಮೇಯಕ್ಕಿಲ್ಲ, ಮತ್ತು ಮೆಲ್ಕ ಹಾಕಕ್ಕಿಲ್ಲ, ಅದು ತಿಂಡಿ ತಿನ್ನಕ್ಕಿಲ್ಲ. ಈಗ 10 ಲೀಟ್ರ್ ಹಾಲು ಕೊಡೋಸು, ಒಂದು 5 ಲೀಟ್ರ್ ಬಂದ್ಬಿಡ್ತು ಅಂದರೆ ಅದು ಹುಷಾರು ತಪ್ಪುಟ್ಟದೆ ಅಂತ. ಈಗ ನಮ್ಗೆ ಹಾಲು ಕರೆಯುವಾಗ ಬೆಳಿಗ್ಗೆ ಸಾಯಂಕಾಲ ಗೊತ್ತಾಗ್ಬಿಡ್ತದೆ, ಈಗ ಇದು ಇಷ್ಟು ಹಾಲು ಕೊಡ್ತಿದ್ದು ಯಾಕೆ ಕಡಿಮೆ ಆಯ್ತಲ್ಲ, ಇದ್ರ ಆರೋಗ್ಯ ಏನೋ ಸರಿಯಾಗಿಲ್ಲ ಅಂತ ನಮಗೆ ಗೊತ್ತಾಗ್ಬಿಡ್ತದೆ. ತಕ್ಷಣ ಬೇಕಾದಂತ ಚಿಕಿತ್ಸೆ ಕೊಟ್ಕೋತೀವಿ. ರೈತ ಬಾಂಧವರೇ ಗಮನಿಸಿ, ವಿಸಿ ಫಾರಂ ಕೃಷಿ ಮೇಳ 2022 ಡಿಸೆಂಬರ್ 2 ಮತ್ತು 3 ಅಂದರೆ ಶುಕ್ರವಾರ ಮತ್ತು ಶನಿವಾರಗಳಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ಮಂಡ್ಯದ ವಿಸಿ ಫಾರಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಈ ಕೃಷಿ ಮೇಳದ ವಿಶೇಷ ಆಕರ್ಷಣೆಗಳೆಂದರೆ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ ಹಾಗೂ ಸಿರಿಧಾನ್ಯಗಳಲ್ಲಿ ಸುಧಾರಿತ ತಳಿಗಳು ಮತ್ತು ಹೈಬ್ರಿಡ್ಗಳ ಪ್ರಾತ್ಯಕ್ಷಿಕೆ, ಭತ್ತದಲ್ಲಿ ವಿವಿಧ ಬೇಸಾಯ ತಾಂತ್ರಿಕತೆಗಳು, ಕಬ್ಬಿನಲ್ಲಿ ಸುಧಾರಿತ ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ಅಂಗಾಂಶ ಸಸಿ ಉತ್ಪಾದನಾ ತಾಂತ್ರಿಕತೆಗಳು, ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆ ಮತ್ತು ಮೌಲ್ಯವರ್ಧನೆ, ದ್ವಿದಳ ಹಾಗೂ ಎಣ್ಣೆಕಾಳು ಬೆಳೆಗಳಲ್ಲಿ ಸುಧಾರಿತ ತಳಿಗಳು ಹಾಗೂ ಹೈಬ್ರಿಡ್ಗಳು, ತರಕಾರಿ ಮತ್ತು ಔಷಧೀಯ ಸಸ್ಯಗಳ ಪ್ರಾತ್ಯಕ್ಷಿಕೆ, ಮುಸುಕಿನ ಜೋಳ, ರಾಗಿ, ಸಿರಿಧಾನ್ಯ ಆಧಾರಿತ ಮೌಲ್ಯವರ್ಧಿತ ಉತ್ಪನ್ನಗಳು, ನೀರು ಉಳಿತಾಯ ಪದ್ಧತಿ ಪ್ರಾತ್ಯಕ್ಷಿಕೆ, ದೂರ ಸಂವೇದಿ ಹಾಗೂ ಸ್ವಯಂಚಾಲಿತ ಹನಿ ನೀರಾವರಿ ಪ್ರಾತ್ಯಕ್ಷಿಕೆ, ಮಾದರಿ ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಹಾಗೂ ಮೀನು ಸಾಕಾಣಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ, ರೈತರ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆ, ಕೃಷಿ ಪ್ರಕಟಣೆಗಳು ಹಾಗೂ ಬಿತ್ತನೆ ಬೀಜಗಳ ಮಾರಾಟ, ಅಭಿವೃದ್ಧಿ ಇಲಾಖೆಗಳು ಹಾಗೂ ಕೃಷಿ ಪರಿಕರ ಸಂಸ್ಥೆಗಳಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಏರ್ಪಾಡು ಮಾಡಲಾಗಿದೆ. ಆಸಕ್ತ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಡಿಸೆಂಬರ್ 2 ಶುಕ್ರವಾರ ಮತ್ತು 3ರಂದು ಶನಿವಾರ ಈ ಎರಡೂ ದಿನಗಳು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30 ವರೆಗೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಆವರಣದಲ್ಲಿ ವಿಸಿ ಫಾರಂ ಕೃಷಿ ಮೇಳ 2022 ಏರ್ಪಾಡು ಮಾಡಲಾಗಿದೆ. ಬಹಳ ಸಂತೋಷ ಮಹಾದೇವ ನಾಯಕರೇ, ಇಷ್ಟೊತ್ತು ನಿಮ್ಮ ಅನುಭವನ ಹೇಳಿದ್ದೀರಿ. ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ಕೆಲವ್ರಿಗೆ ಅನ್ನಿಸ್ತಿರುತ್ತೆ ನಾವು ಅವ್ರ ಜೊತೆ ನೇರವಾಗಿ ಮಾತಾಡಬೇಕು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳಿ ಸರ್. 900-86-12-22-81 900-86-12-22-81 900-86-12-22-81 ನಿಮಗಿರುವಂಥ ಆಸಕ್ತಿಗೆ ಜೊತೆಗೆ ನೀವು ಬೆಳೆಯುವಂತಹ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಈ ತರಬೇತಿ ಕಾರ್ಯಕ್ರಮಗಳು ಸಂಶೋಧನಾ ಕೇಂದ್ರಗಳಿಂದ, ವಿಶ್ವವಿದ್ಯಾನಿಲಯದಿಂದ, ಇಲಾಖೆಯಲ್ಲಿ ನಡೆಸ್ತಾ ಇರ್ತಾರೆ. ಅಲ್ಲೂ ಏನಾದರೂ ನೀವು ಹೋಗಿ ಕಲಿತು ಅದನ್ನು ಅಳವಡಿಸಿದ್ದು ಆ ಥರದ ಏನಾದ್ರು ಇದೆಯಾ? ಎಲ್ಲೂ ಹೋಗಿಲ್ಲ ಸರ್ ನಾವು. ಆ ಥರ ಏನು ಟ್ರೈನಿಂಗ್ ಗೀನಿಂಗ್ ಏನು ಪಡ್ಕೊಂಡಿಲ್ಲ? ಒಂದು ಸರಿ ಹೋಗಿದ್ದೋ ಈ ಪೈಪ್ ಸಂಸ್ಥೆಯಿಂದ ಕಳಿಸಿದ್ರು ತಿಪ್ಟೂರಿಗೆ ಅಂತ ಹೋಗಿದ್ದೋ. ಅಲ್ಲಿ ಏನು ಕಲ್ತಿರಿ, ಏನು ಅಳವಡಿಸಿದ್ರಿ ಸರ್? ಅದೇ ಅಲ್ಲಿ ಅಲ್ಲೂ ಒಳ್ಳೊಳ್ಳೆ ಹಸುಗಳಿದ್ದಾವೆ. ಹಸುಗಳು ಈ ರಾಗಿ ಭತ್ತ ಬೆಳೆಯೋದು ಇವೆಲ್ಲ ತೋರಿಸಿದ್ರು. ಏನೇನು ಹಾಕಬೇಕು ಇದಕ್ಕೆ, ಮತ್ತು ಮೇವೆಷ್ಟು ಹಾಕಬೇಕು, ಹಾಲು ಇಷ್ಟು ಕೊಡಬೇಕಾದ್ರೆ ಹಿಂಗೆ, ಭತ್ತ ಬೆಳೆಯೋದು, ರಾಗಿ ಬೆಳೆಯೋದು, ಮತ್ತು ತರಕಾರಿ ಬೆಳೆ ಇವೆಲ್ಲ ತೋರಿಸಿದ್ರು. ಒಂದ್ಸರಿ ಕರ್ಕೊಂಡೋಗಿದ್ರು, ಅಲ್ಲೂ ಒಂದ್ಸರಿ ನೋಡ್ಕೊಬಂದು ಮಂಡ್ಯದಿಂದ ಆಚೆ. ತರಕಾರಿ ಏನು ಪುನಃ ನೀವು ಬೆಳೆಯೋಕೆ ಹೋಗಲಿಲ್ಲ? ಇಲ್ಲ, ತರಕಾರಿ ಬೆಳೆಯೋಕ್ಕೆ ನಮಗೆ ಜಮೀನು ಸಾಲ್ಟೇಜು. ಈಗ ತರಕಾರಿ ಬೆಳೆಯೋಕೆ ಹೋದ್ರೆ ರಾಗಿ ಹಾಕಬೇಕು, ಭತ್ತ ಈ ಹುಲ್ಲಿಗೆ ಮೇವಿಗೆ ನಮಗೆ ತರಕಾರಿ ಹಾಕೊಂಡ್ರೆ ಮೇವಿಲ್ದಂಗೆ ಆಯ್ತದೆ ಅಂದ್ಬಿಟ್ಟು ನಾವು ತರಕಾರಿಗೇನು ಹೋಗೋದಿಲ್ಲ. ಈಗ ಗುತ್ತಿಗೆ ತೊಗೊಳ್ಳೋ ಜಮೀನಲ್ಲಿ ಬರೀ ಶುಂಠಿ ಮತ್ತು ತಂಬಾಕು. ಗುತ್ತಿಗೆ ತಗೊಳ್ಳೋ ಜಮೀನಲ್ಲಿ ಅದೇ ತಂಬಾಕು ಹಾಕ್ತೀವಿ, ತಂಬಾಕು ತಗೊಂಡು ರಾಗಿ ಹಾಕ್ಬಿಡ್ತೀವಿ. ನಮ್ಮದು ಸ್ವಂತ ಬೋರ್ವೆಲ್ ಜಾಗಕ್ಕೆ ಭತ್ತ ಹಾಕೋತೀವಿ. ಅಂದರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಮೊದಲು ಬೆಳೀತಿದ್ರು ನಿಮ್ಮ ತಂದೆಯವರು? ಹಾಂ, ಬೆಳೀತಿದ್ರು. ಆಮೇಲೆ ಬೋರ್ವೆಲ್ ಹಾಕ್ಸ್ಕೊಂಡ್ರಿ? ಹಾಂ, ನಮಗೆ ಅದೇ ಈ ದನಗಳಿಗೆ ಮೇವಿಗೆ ಬೋರ್ ನೀರು ಬೇಕೇ ಬೇಕಲ್ಲ ಅಂದ್ಬಿಟ್ಟು ಸ್ವಂತ ಬೋರ್ ಹೊಡ್ಸ್ಕೊಂಡು ಬಂದು. ಭಾಳ ಸಂತೋಷ, ಮುಂದಿನ ದಿನಗಳಲ್ಲೂ ನಿಮ್ಗೆ ಇದೇ ರೀತಿಯ ಒಂದು ಯಶಸ್ಸು ಸಿಗಲಿ, ಹಾಲಿನ ಉತ್ಪಾದನೆಯಲ್ಲಿ ನಿಮಗೆ ಹೆಚ್ಚು ಒಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶಗಳು ಸಿಕ್ಕಿದೆ. ನಿಮ್ಮ ಒಂದು ಅನುಭವ ಬೇರೆಯವ್ರಿಗೂ ಒಂದಿಷ್ಟು ಉತ್ತೇಜನ ನೀಡುತ್ತೆ ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಹುಣಸೂರು ತಾಲೂಕು ಹನಗೋಡು ಹೋಬಳಿ ಕರಣಕುಪ್ಪೆ ಗ್ರಾಮದಲ್ಲಿರುವ ಮಹದೇವ ನಾಯಕ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಹಂಪಾಪುರ ಹೋಬಳಿ ಎಂ ಮಲ್ಲಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಡಿ ಮಹದೇವ್. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ಕೆ ಭಯ ಯಾಕೆ? ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ, ಡಾಕ್ಟರ್ ಹೇಳದ ಹಾಗ್ ಮಾಡು. ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ ಗಮನಿಸಿ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತ ಹಾಗೂ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮದ ಶ್ರೀಮತಿ ಸುಂದರಮ್ಮ ದುಗ್ಗಹಟ್ಟಿ ವೀರಭದ್ರಪ್ಪ ಪ್ರತಿಷ್ಠಾನವು ರೈತ ಬಾಂಧವರಿಗೆ ವಿಶೇಷ ನಗದು ಬಹುಮಾನ ಘೋಷಿಸಿದೆ. ನಂಜನಗೂಡು ತಾಲೂಕಿನಲ್ಲಿ ಭತ್ತ, ಯಳಂದೂರು ತಾಲೂಕಿನಲ್ಲಿ ಬಾಳೆ, ಕೊಳ್ಳೇಗಾಲ ತಾಲೂಕಿನಲ್ಲಿ ಕಬ್ಬು, ಹನೂರು ತಾಲೂಕಿನಲ್ಲಿ ಮುಸುಕಿನ ಜೋಳ, ಚಾಮರಾಜನಗರ ತಾಲೂಕಿನಲ್ಲಿ ಟೊಮ್ಯಾಟೊ ಮತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬೀನ್ಸ್ ಅಥವಾ ತರಕಾರಿ ಬೆಳೆಗಳಲ್ಲಿ ಗರಿಷ್ಠ ಇಳುವರಿ ಪಡೆದ ಒಬ್ಬ ರೈತ ಹಾಗೂ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಬಹುಮಾನ ವಿತರಿಸಲಾಗುವುದು. ಹಾಗೆಯೇ ಮಾದಾಪುರ ಕೆಂದಾವರೆ ಪದ್ಮಭೂಷಣ ಮಹಾದೇವಪ್ಪ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ನಗದು ಬಹುಮಾನವನ್ನು ರೈತ ಮಹಿಳೆಗೆ ಘೋಷಿಸಲಾಗಿದೆ. ಮೈಸೂರು ಜಿಲ್ಲೆಯ ಭತ್ತದ ಬೆಳೆ ಹಾಗೂ ಚಾಮರಾಜನಗರ ಜಿಲ್ಲೆಯ ರೇಷ್ಮೆ ಬೆಳೆ ಬೆಳೆಯುವ ಸಣ್ಣ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಒಬ್ಬ ಸಣ್ಣ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಲಾಗುವುದು. ಈ ಎರಡೂ ಬಹುಮಾನಗಳನ್ನು ಇದೇ ಜನವರಿ 18-23 ಜರುಗುವ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದಲ್ಲಿ ನೀಡಲಾಗುವುದು. ಆಸಕ್ತಿಯುಳ್ಳ ರೈತ ಬಾಂಧವರು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ರೇಷ್ಮೆ ಇಲಾಖೆಯಲ್ಲಿ ಇದೇ ತಿಂಗಳ 17 ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರು ತಿಳಿಸಿದ್ದಾರೆ. ಈಗ ಕೇಳಿ ಜನಪದ ಗೀತೆ. ಹರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು. ಹರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು. ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ. ಮಂಜು ಹಿಂದೆ ಸರಿಯಿತು ಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು. ಹರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು. ನಿಂತವರು ಏಳು ಮಾದಪ್ಪ ಬೆಳಗಾದು. ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ನಿದ್ದೆ ಬಿಟ್ಟು ಬಾರಪ್ಪ ಮುದ್ದು ಮಗದ ಮಾದಪ್ಪ. ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ಲಿಂಗ ನಲಿದಾನು ಬಸವಣ್ಣ ಕುಣಿದಾನು ಹೇಳಪ್ಪ ಮಾದಪ್ಪ ಬೆಳಗಾದು. ಮಾಯಗಾರ ಮಾದಪ್ಪ ಮೂಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ. ಮಾಯಗಾರ ಮಾದಪ್ಪ ಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು.